ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನುಲಿ ಸರಣಿ ಹೈನು ಹೊನ್ನು. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಜಾನುವಾರು ತ್ಯಾಜ್ಯಗಳ ಸಮರ್ಪಕ ಬಳಕೆ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಜಾನುವಾರುಗಳ ತ್ಯಾಜ್ಯ ಏನಿದೆಯೋ ಇದೇ ನಮ್ಮ ಕೃಷಿಯ ಮೂಲ ಅಂತ ಹೇಳಿದರೆ ತಪ್ಪಾಗಲಾರದು. ಜಾನುವಾರುಗಳ ತ್ಯಾಜ್ಯವನ್ನು ಸದ್ಬಳಕೆಯನ್ನ ಮಾಡಿಕೊಳ್ಳುವ ಮೂಲಕ ಒಳ್ಳೆಯ ಕೃಷಿಯನ್ನ ಮಾಡಲಿಕ್ಕೆ ನಮ್ಮ ಹಿರಿಕರು ಮುಂದಾದರು. ಈಗಲೂ ಕೂಡ ಈ ಒಂದು ಟ್ರೆಂಡು ಮುಂದುವರೆದ್ರ ಅಂತದನ್ನ ನಾವು ಗಮನಿಸಬಹುದು. ಆದರೆ ಈ ಜಾನುವಾರುಗಳ ತ್ಯಾಜ್ಯ ಏನಿದೆಯೋ ಈ ತ್ಯಾಜ್ಯ ಇತ್ತೀಚೆಗೆ ಕಡಿಮೆ ಆಗಿದೆ. ಅದಕ್ಕೆ ಕಾರಣ ನಮ್ಮ ಮನೆಗಳಲ್ಲಿ ತೋಟಗಳಲ್ಲಿ ಜಾನುವಾರುಗಳು ಕಡಿಮೆ ಆಗಿರ್ತಕ್ಕಂಥದ್ದು. ಆದರೂ ಕೂಡ ನಮಗೆ ಸಿಗ್ತಾ ಇರತಕ್ಕಂಥ ಜಾನುವಾರುಗಳ ತ್ಯಾಜ್ಯವನ್ನ ನಾವು ಸದ್ಬಳಕೆಯನ್ನು ಮಾಡತಕ್ಕಂಥದ್ದು ಹೇಗೆ, ಪರಿಣಾಮಕಾರಿಯಾಗಿ ಅದರ ಬಳಕೆಯನ್ನು ಮಾಡುವಂಥದ್ದು ಹೇಗೆ, ಹೇಗೆಲ್ಲ ಬಳಕೆಯನ್ನು ಮಾಡುವ ಮೂಲಕ ಅನುಕೂಲಗಳನ್ನು ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಬಹಳ ಮುಖ್ಯವಾಗಿ ಈ ಜಾನುವಾರು ತ್ಯಾಜ್ಯ ಅಂತ ಅಂದರೆ ಏನು, ಯಾವುದನ್ನೆಲ್ಲ ನಾವು ತ್ಯಾಜ್ಯ ಅಂತ ಹೇಳಿ ಕರಿತೇವೆ, ಅದನ್ನು ನಮ್ಮ ಕೃಷಿಯಲ್ಲಿ ಎಲ್ಲೆಲ್ಲಿ ಹೇಗೆ ಬಳಕೆಯನ್ನು ಮಾಡಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶು ಶರೀರಕ್ರಿಯಾಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಹೇಮಂತ್ ಗೌಡ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಈ ಜಾನುವಾರು ತ್ಯಾಜ್ಯಗಳ ಸಮರ್ಪಕ ಬಳಕೆಯ ಬಗ್ಗೆ ತಾವಿವತ್ತು ಮಾಹಿತಿಯನ್ನು ನಮಗೆ ಮಾಡಿಕೊಡಬೇಕು. ಈ ಜಾನುವಾರುಗಳ ತ್ಯಾಜ್ಯ ಅಂತ ಅಂದರೆ ಏನು, ಯಾವುದನ್ನೆಲ್ಲ ತ್ಯಾಜ್ಯ ಅಂತ ಕರಿತೀವಿ ನಾವು? ಈಗ ನಮ್ಮ ಭಾರತದಲ್ಲಿ ಏನೇ 2019 ನಡೆದಂತಹ ಜಾನುವಾರು ಗಣತಿ ಇದೆ, ಅದರ ಪ್ರಕಾರ ಅದು 20th ಜಾನುವಾರು ಗಣತಿಯಾಗಿದ್ದು ಒಟ್ಟು 53.67 crore ಪಶು ಸಂಪತ್ ನಮ್ಮಲ್ಲಿದೆ. ಅದರಲ್ಲಿ ಸುಮಾರು 30 crore ದನ ಮತ್ತು ಎಮ್ಮೆಗಳು ಸೇರಿದ್ದಾವೆ, ಒಂದು 7.5 crore ಕುರಿಗಳಿದ್ದಾವೆ, 14.5 crore ಅಥವಾ 15 crore ಆಡುಗಳಿದ್ದಾವೆ, ಮತ್ತು ಕೋಳಿಗಳಿಗೆ ಬಂದರೆ 85 crore ಕೋಳಿಗಳಿದ್ದಾವೆ. ಅಂದರೆ ಇದು ಪ್ರಪಂಚದಲ್ಲಿರ್ತಕ್ಕಂಥ ಒಟ್ಟು ಏನು ಸಂಖ್ಯೆ ಇದೆ ಅದರಲ್ಲಿ 19.5% ಅಷ್ಟು ದನಗಳಿದ್ದಾವೆ ನಮ್ಮಲ್ಲಿ, ಹತ್ತತ್ರ 59% ಎಮ್ಮೆಗಳು ನಮ್ಮಲ್ಲಿದ್ದಾವೆ. ಈ ಪ್ರಾಣಿ ಸಂಪತ್ತಿಂದ ನಮಗೆ ಮುಖ್ಯವಾಗಿ ದೊರೀತಾ ಇರತಕ್ಕಂಥದ್ದು ಹಾಲು, ಮಾಂಸ, ಮೊಟ್ಟೆ, ಮನುಷ್ಯರಿಗೆ ಸೇವಿಸಕ್ಕೆ ಸೂಕ್ತವಾದಂಥವು. ಆದರೆ ಇದಲ್ದಲೆ ಇವುಗಳಿಂದ ಅನೇಕ ತ್ಯಾಜ್ಯಗಳು ಸೃಷ್ಟಿ ಆಗ್ತಾ ಇದ್ದಾವೆ ಅಥವಾ ಉತ್ಪಾದನೆ ಆಗ್ತಾ ಇದೆ. ಅದರಲ್ಲೂ ಬಹಳ ಮುಖ್ಯವಾಗಿ ತ್ಯಾಜ್ಯ ನಮಗೆ ಉಪಯೋಗಕ್ಕೆ ಬರತಕ್ಕಂಥದ್ದು ಅಂದರೆ ಸಗಣಿ ಮತ್ತು ಗಂಜಲ. ಇದಲ್ದಲೆ ಕಸಾಯಿಖಾನೆಗಳಿಂದನೂ ಅನೇಕ ಉತ್ಪನ್ನಗಳು ಬರಬಹುದು, ತ್ಯಾಜ್ಯಗಳು ಬರಬಹುದು. ಅವುಗಳ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ತಿಳಿಬಹುದು. ಆದರೆ ಪ್ರಸ್ತುತವಾಗಿ ನಮ್ಮ ರೈತರಿಗೆ ಅನುಕೂಲ ಆಗುವಂತಹ ತ್ಯಾಜ್ಯಗಳು ಯಾವುವು ಅಂತಂದ್ರೆ ಕೃಷಿಯಲ್ಲಿ ಗೊಬ್ಬರ ಮತ್ತು ಮೂತ್ರ ಅಥವಾ ಗಂಜಲ. ಈ ಒಂದು ನಿಟ್ಟಿನಲ್ಲಿ ಈ ತ್ಯಾಜ್ಯಗಳು ಸಮರ್ಪಕ ಬಳಕೆ ಆಗ್ತಿದೆಯಾ? ಖಂಡಿತವಾಗ್ಲೂ ನಮ್ಮ ರೈತರು ಅನ್ಕೊಂಡಿರ್ತಾರೆ, ಹೌದು ನಾವು ಗೊಬ್ಬರನ ಕೊಳೆಯಕ್ ಹಾಕ್ತಿವಿ, ಅನಂತರ ಭೂಮಿಗೆ ಹಾಕ್ತಿವಿ, ನಾವು ಸಮರ್ಪಕವಾಗಿ ಮಾಡ್ತಾ ಇದೀವಿ ಅಂತ ಅಂತಾರೆ. ಆದರೆ ಖಂಡಿತವಾಗ್ಲೂ ನಮ್ಮ ರೈತಾಪಿ ಜನರಲ್ಲಿ ನೂತನವಾಗಿ ಆಗಿರ್ತಕ್ಕಂಥ ಆವಿಷ್ಕಾರಗಳ ಬಗ್ಗೆ ಮತ್ತೆ ವೈಜ್ಞಾನಿಕವಾಗಿ ಯಾವ ರೀತಿಯಾಗಿ ನಾವು ಕಾಂಪೋಸ್ಟಿಂಗ್ ಮಾಡಬೇಕು ಅಥವಾ ವರ್ಮಿ ಕಾಂಪೋಸ್ಟಿಂಗ್ ಅನ್ನೋಂಥದ್ದು ಏನಿದೆ ಅದು, ಅಥವಾ ಜೈವಿಕ ಅನಿಲಗಳ ಉತ್ಪಾದನೆ ಹೇಗೆ ಮಾಡಬೇಕು, ಗೋಬರ್ ಗ್ಯಾಸು, ಕೆಲವರು ಗೋಬರ್ ಗ್ಯಾಸ್ ಮಾಡೋದು ತುಂಬ ಕಷ್ಟ, ವೆಚ್ಚ ಜಾಸ್ತಿ ಅಂತ ಎಲ್ಲ ಅನ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಇಲ್ಲ. ಈಗ ಅನೇಕ ಸ್ಥಳಾಂತರ ಮಾಡುವಂತಹ ಮಾದರಿಗಳು ಬಂದಿದ್ದಾವೆ, ತುಂಬಾ ಕಡಿಮೆ ಖರ್ಚಿನಲ್ಲಿ ಮಾಡಬಹುದು, ಮತ್ತೆ ಅದರಲ್ಲಿ ಅನಿಲ ಏನು ಉತ್ಪಾದನೆ ಆಗುತ್ತೆ ಅದನ್ನ ಖಂಡಿತವಾಗ್ಲೂ ಬೇರೆ ಬೇರೆ ರೀತಿಯಾಗಿ ಇಂಧನವಾಗಿ ನಾವು ಉಪಯೋಗಿಸಬಹುದು. ಸೊ ಈ ನಿಟ್ಟಿನಲ್ಲಿ ನಾವು ಏನು ಒಂದು ಪ್ರತಿ ಜಾನುವಾರು ನಮ್ಮಲ್ಲಿ ಹಸು ಅಥವಾ ಎಮ್ಮೆ ಏನಿದಾವೆ ಪ್ರತಿದಿನ ಹತ್ತತ್ರ 10-15 kg ಸಗಣಿ ನೀಡುತ್ತವೆ, ಎಮ್ಮೆ ಬಂದು 15-20 kg ಅಷ್ಟು ಸಗಣಿ ಕೊಡುತ್ತವೆ, ಇನ್ನು ಗಂಜಲ ಬಂದ್ರೆ 8-12 liter ಅಷ್ಟು ಸಿಗುತ್ತೆ, ಇನ್ನು ಕುರಿ ಮತ್ತು ಆಡುಗಳಿಂದ ಪ್ರತಿದಿನ ಹತ್ತತ್ರ 1/2 to 1 kg ಅಷ್ಟು ಇಕ್ಕೆ, 1/2 liter ಅಷ್ಟು ಗಂಜಲ ಸಿಗುತ್ತೆ. ಅಂದ್ರೆ ಈ ಎಲ್ಲಾ ಸಂಪತ್ತು ಏನಿದೆ ಇದನ್ನ ನಾವು ಸಮರ್ಪಕವಾಗಿ ಉಪಯೋಗಿಸ್ಬೇಕು. ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಸಮರ್ಪಕವಾಗಿ ಅಂದ್ರೆ ಏನೆಲ್ಲ ಅಪಾಯಗಳಿದಾವೆ? ಖಂಡಿತವಾಗ್ಲೂ ಈ ಅಮೂಲ್ಯವಾದ ಪೋಷಕಾಂಶಗಳು ಏನಿದಾವೆ ಈ ಒಂದು ತ್ಯಾಜ್ಯಗಳಲ್ಲಿ ನಷ್ಟ ಆಗತ್ತೆ. ವಾಯುಮಾಲಿನ್ಯ, ಜಲಮಾಲಿನ್ಯ, ಮಣ್ಣು ಮಾಲಿನ್ಯನೂ ಸಹ ಆಗಂತದಿದೆ, ಮತ್ತೆ ಮೀಥೇನ್ ಹೊರಸೂಸುವಿಕೆ, ಯಾಕೆಂದ್ರೆ ಇದೊಂದು ಹಸಿರು ಮನೆ ಅನಿಲ, ಇದೊಂದು ಇದು ಈ ತ್ಯಾಜ್ಯಗಳಿಂದ ಹೆಚ್ಚಾಗಿ ಉತ್ಪತ್ತಿ ಆಗುತ್ತೆ. ಸೊ ಅದನ್ನ ಜಾಸ್ತಿ ಆಗುತ್ತೆ ಮೀಥೇನ್ ಉತ್ಪಾದನೆ, ಮತ್ತೆ ಆ ಮೂಲಕ ಎಲ್ಲ ಆರ್ಥಿಕ ನಷ್ಟ ಖಂಡಿತವಾಗ್ಲೂ ನಮ್ಗೆ ಆಗೇ ಆಗುತ್ತೆ. ಮತ್ತೆ ಭಾಗಶಃ ಕೊಳತಂತಹ ಗೊಬ್ಬರನ ನಮ್ಮ ರೈತರು ಕೃಷಿಲಿ ಉಪಯೋಗಿಸ್ತಾ ಇದ್ದಾರೆ. ಆದರೆ ಒಂದು ಗೊಬ್ಬರ ಕಂಪ್ಲೀಟ್ ಆಗಿ ಕಾಂಪೋಸ್ಟಿಂಗ್ ಆಗಬೇಕು ಅಂತ ಅಂದ್ರೆ 3-4 ವಾರಗಳು ಬೇಕು ಮಿನಿಮಮ್ ಇದು. ಸೊ ಅದನ್ನ ಮಾಡ್ತಾ ಇಲ್ಲ ನಮ್ಮ ರೈತರು. ಮತ್ತೆ ಚೆನ್ನಾಗಿ ಕೊಳತಂತ ಗೊಬ್ಬರನ ಬಿತ್ತನೆ ಮಾಡೋ ಮೊದಲು ಹಾಕ್ಬಹುದು, ಆದರೆ ಭಾಗಶಃ ಕೊಳತಂತ ಗೊಬ್ಬರನ ಬಿತ್ತನೆಗೂ ಮುಂಚೆ ಹಾಕಬಾರದು. ಅದಕ್ಕಿಂತನೂ ಮುಂಚೆನೆ 3-4 ವಾರಗಳ ಮುಂಚೆ ಅದು ಹಾಕಿರ್ಬೇಕಾಗುತ್ತೆ. ಮತ್ತೆ ಸಾಮಾನ್ಯವಾಗಿ 10-20 ಟನ್ ಪ್ರತಿ ಹೆಕ್ಟೇರ್ ಹಾಕಬೇಕಾಗುತ್ತೆ. ಮತ್ತೆ ಮೇವಿನ ಹುಲ್ಲು ಮತ್ತೆ ಅಥವಾ ತರಕಾರಿಗಳು ಬೆಳೆಯುವಂತ ಜಾಗದಲ್ಲಿ 20 ಟನ್ ಹಾಕಬೇಕಾಗುತ್ತೆ. ಮತ್ತೆ ಕನಿಷ್ಠ 15 ದಿನಗಳು ಮುಂಚಿತವಾಗಿ ಹಾಕಲೇಬೇಕು ಈ ತರಕಾರಿ ಬೆಳೆಯುವಂತ ಜಾಗಗಳಲ್ಲಿ. ಮತ್ತೆ ಗೊಬ್ಬರ ಬಹಳ ಸಮಯದಲ್ಲಿ ಅಲ್ಲಲ್ಲಿ ಸಣ್ಣ ರಾಶಿ ಹಾಕ್ತಾರೆ ನಮ್ಮ ರೈತರು, ಅದನ್ನ ಹರಡಕ್ಕೆ ಟೈಮ್ ತಗೊಳ್ತಾರೆ. ಸೊ ಹಾಗೆಲ್ಲ ಮಾಡಿದಾಗ ಏನಾಗುತ್ತೆ, ಖಂಡಿತವಾಗ್ಲೂ ಅದರಲ್ಲಿರ್ತಂತ ಪೋಷಕಾಂಶಗಳು ಲೀಚ್ ಔಟ್ ಅಂತ ಏನ್ ಮಾತಾಡ್ತೀವಿ, ನಶಿಸೋಗ ಅಂತದಾಗುತ್ತೆ. ಮತ್ತೆ ತಿಪ್ಪೆ ಗುಂಡಿನೂ ಅಷ್ಟೇ, ನಮ್ಮ ರೈತರು ಸಾಕಷ್ಟು ನೀರು ನಿಲ್ಲುವಂತ ಪ್ರದೇಶಗಳಲ್ಲಿ ಮಾಡ್ಕೋತಾರೆ ಅಥವಾ ಮಳೆ ನೀರು ನಿಲ್ಲುವಂತ ಪ್ರದೇಶಗಳಲ್ಲಿ ಮಾಡ್ಕೋತಾರೆ, ಗುಂಡಿ ಒಳಗೋಗಿ ನಿಲ್ಲೋ ಹಂಗೆ. ಸೊ ಹಾಗೆಲ್ಲ ಮಾಡಿದಾಗ ಏನಾಗುತ್ತೆ, ಮತ್ತೆ ಅದೇ ಲೀಚ್ ಔಟ್ ಅಂತ ಏನ್ ಮಾತಾಡ್ತೀವಿ ಆ ರೀತಿಯಾಗುತ್ತೆ. ಅದ್ರ ಬದಲು ಈ ಕಾಂಪೋಸ್ಟಿಂಗ್ ಆಗಲಿ ಅಥವಾ ವರ್ಮಿ ಕಾಂಪೋಸ್ಟ್ ಆಗಲಿ ಬೇರೆ ವಿಧಾನಗಳಿಗಾಗಲಿ ಅವರು ಒಂದು ಕಾಂಕ್ರೀಟ್ ಅಥವಾ ಸಿಮೆಂಟ್ ನಿಂದ ಮಾಡಿದಂತಹ ಎತ್ತರವಾದ ಒಂದು ಪಿಟ್ಗಳನ್ನ ಮಾಡಿಕೊಂಡು ಮಾಡೋ ಅಂತದ್ದು ಬಹಳ ಸೂಕ್ತ. ಮತ್ತೆ ಈ ಸಮರ್ಪಕ ಬಳಕೆಯಿಂದ ನಮಗೆ ತುಂಬಾ ಉಪಯೋಗ ಅಂತ ನಾನು ಆಗ್ಲೇ ಹೇಳಿದೀವಿ. ಸೊ ಯಾವ ರೀತಿಯಾಗಿ ಅಂತ ಅಂದ್ರೆ, ಸರಿಯಾಗಿ ನಾವು ಉಪಯೋಗಿಸಿದ್ರೆ ನಮ್ಮಲ್ಲಿರೋ ಪಶು ಸಂಪತ್ತು ಆ ಮೂಲಕ ಇರತಕ್ಕಂಥ ತ್ಯಾಜ್ಯನ ವಾರ್ಷಿಕವಾಗಿ ಸುಮಾರು 1.5 ಬಿಲಿಯನ್ ಮೆಟ್ರಿಕ್ ಕ್ಯೂಬ್ ನಷ್ಟು ಜೈವಿಕ ಅನಿಲನ ನಾವು ಉತ್ಪಾದನೆ ಮಾಡಬಹುದು. ಇದು ನಾವು ಏನು ಬಳಕೆಯಲ್ಲಿ ಇದೀವಲ್ಲ ನೈಸರ್ಗಿಕ ಅನಿಲಗಳನ್ನ, ಅದರದ 6%ಗೆ ಸಮ. ಮತ್ತೆ 18 ಕೋಟಿ ಟನ್ನಷ್ಟು ಸಾವಯವ ಗೊಬ್ಬರನ್ನು ನಾವು ಉಪಯೋಗಿಸಬಹುದು ಅಥವಾ ಉತ್ಪಾದನೆ ಮಾಡಬಹುದು. ಅದು ಈ ರಾಸಾಯನಿಕ ಗೊಬ್ಬರ ಆಮದು ಮಾಡ್ಕೋತಾ ಇದೀವಲ್ಲ ನಾವು 25% ಅಷ್ಟು ಕಡಿಮೆ ಮಾಡಬಹುದು ನಾವು. ಮತ್ತೆ ಕಡಿಮೆ ರಾಸಾಯನಿಕ ಬಳಕೆ ಮಾಡಬಹುದು, ಕಡಿಮೆ ಹಸಿರುಮನೆ ಅನಿಲಗಳ ಉತ್ಪಾದನೆ ಆಗುತ್ತೆ, ಮತ್ತೆ ಹೆಚ್ಚಿನ ಮಣ್ಣಿನ ಫಲವತ್ತತೆ ಮತ್ತು ಆರೋಗ್ಯ ಉಳಿಯೋದ್ರಿಂದ ನಾವು ಸಮರ್ಪಕವಾಗಿ ಮಾಡಲೇಬೇಕು. ಹೇಗೆ ಸಮರ್ಪಕ ಬಳಕೆ ಅಂತ ಅಂದ್ರೆ ಮಾಡುವಂತದ್ದು ಹೇಗೆ? ಖಂಡಿತವಾಗ್ಲೂ ಇದರಲ್ಲಿ ಒಂದು 6-7 ವಿಧಾನಗಳನ್ನ ನಾವು ಮಾತಾಡ್ತೀವಿ. ಮೊದಲನೇದಾಗಿ ಸಗಣಿಯಿಂದ ಜೈವಿಕ ಅನಿಲ ಉತ್ಪಾದನೆ ಮಾಡುವಂಥದ್ದು, ಆ ಮೂಲಕ ಅಡಿಗೆ ಅನಿಲವಾಗಿ ಅಥವಾ ವಿದ್ಯುತ್ ಆಗಿ ಅಥವಾ ವಾಹನಗಳ ಇಂಧನವಾಗಿ ನಾವು ಉಪಯೋಗಿಸ್ಬೋದು. ಮತ್ತೆ ಅದರಿಂದ ಬಂದಂತ ಸ್ಲರ್ರಿ ಅಥವಾ ಬೊಗುಡ ನಾವೇನಂತೀವಿ ಅದನ್ನ ಕಾಂಪೋಸ್ಟ್ ಅಥವಾ ನೇರವಾಗಿ ದ್ರವ ಗೊಬ್ಬರವಾಗಿ ಅಥವಾ ಸಾವಯವ ಗೊಬ್ಬರವಾಗಿ ಕೃಷಿಯಲ್ಲಿ ಬಳಕೆ ಮಾಡಬಹುದು. ಇನ್ನು ಎರಡನೇ ವಿಧಾನ ಅಂದ್ರೆ ಎರೆಹುಳು ಗೊಬ್ಬರ ಉತ್ಪಾದನೆ, ಮೂರನೇದು ಅಂದ್ರೆ ಕಾಂಪೋಸ್ಟಿಂಗ್ ಅಥವಾ ಕೊಳೆತ ಗೊಬ್ಬರವಾಗಿ. ಇದು ಸಾಮಾನ್ಯವಾಗಿ ಎಲ್ಲಾ ಕಡೆ ಮಾಡ್ತಾ ಇರತಕ್ಕಂಥದ್ದು, ಬಟ್ ಅದರಲ್ಲೂ ಸಹ ಒಂದು ಸ್ವಲ್ಪ ವೈಜ್ಞಾನಿಕವಾದ ಅಂಶಗಳನ್ನ ನಮ್ಮ ರೈತರಿಗೆ ನಾವು ತಿಳಿಸಬೇಕು. ಮತ್ತೆ ದ್ರವ ಸಾವಯವ ಗೊಬ್ಬರಗಳು ಅಥವಾ ಉತ್ಪನ್ನಗಳಾಗಿ, ಇದರಲ್ಲಿ ನೇರವಾಗಿ ದ್ರವ ಸಾವಯವ ಗೊಬ್ಬರ ಅಂತ ಅಂದ್ರೆ ಆ ಒಂದು ಗಂಜಲದಿಂದ ಮಾಡೋ ಅಂಥದ್ದು, ಅದರಲ್ಲೂ ಒಂದು ಮೈಲಾಡ ಟೆಕ್ನಾಲಜಿ ಅಂತ ಒಂದು ಬರುತ್ತೆ ತಂತ್ರಜ್ಞಾನ ಅಂತೇಳಿ, ಅದು ತುಂಬಾ ಸೂಕ್ತವಾಗಿದೆ. ಮತ್ತೆ ಗಂಜಲವನ್ನೇ ನೇರವಾಗಿ ಕೃಷಿಯಲ್ಲಿ ಜೈವಿಕ ಕೀಟನಾಶಕವಾಗಿ ಅಥವಾ ನೈಸರ್ಗಿಕ ಸೋಂಕು ನಿವಾರಕವಾಗಿ ಉಪಯೋಗಿಸಬಹುದು. ಮತ್ತೆ ಬಯೋಚಾರ್, ಇದು ಈಗ ಬಂದಿರತಕ್ಕಂತ ಟ್ರೆಂಡ್ ಇದು. ಮತ್ತೆ ಅದೇ ರೀತಿ ಬ್ರಿಕೆಟ್ಗಳು ಅಥವಾ ಇಟ್ಟಿಗೆಗಳಾಗಿ ನಾವು ಮಾಡೋ ಅಂಥದ್ದು, ಮತ್ತೆ ಇತರ ಉತ್ಪನ್ನಗಳು ಸಹ ಇದಾವೆ. ಹೀಗೆ ಈ ಜಾನುವಾರುಗಳ ತ್ಯಾಜ್ಯ ಏನಿದೆಯೋ ಇದನ್ನ ಬೇರೆ ಬೇರೆ ತಂತ್ರಜ್ಞಾನಗಳನ್ನ ಬಳಕೆ ಮಾಡುವ ಮೂಲಕ ನಾವು ಅದನ್ನ ಸದ್ಬಳಕೆಯನ್ನ ಮಾಡಬೇಕಾಗುತ್ತೆ, ಸಮರ್ಪಕವಾಗಿ ಬಳಕೆಯನ್ನ ಮಾಡಬೇಕಾಗುತ್ತೆ. ಇನ್ನು ಬೇರೆ ಬೇರೆ ಜಾನುವಾರುಗಳಿಂದ ಬೇರೆ ಬೇರೆ ತರಹದ ತ್ಯಾಜ್ಯಗಳು ನಮಗೆ ದೊರಕುತ್ತೆ, ಆ ತ್ಯಾಜ್ಯಗಳ ವಿಶಿಷ್ಟತೆ ಅಥವಾ ವೈಶಿಷ್ಟ್ಯತೆ ಏನಿರುತ್ತೆ ಅನ್ನುವಂಥದ್ದನ್ನು ತಿಳಿಸಿ. ಖಂಡಿತವಾಗ್ಲೂ ಬೇರೆ ಬೇರೆ ಪ್ರಾಣಿಗಳಿಂದ ತೊರೆಯಕ್ಕಂತ ಸಗಣಿ ಆಗ್ಲಿ ಅಥವಾ ಇಕ್ಕೆ ಆಗ್ಲಿ ಅಥವಾ ಮೂತ್ರ ಆಗ್ಲಿ ವೈವಿಧ್ಯತೆ ಇದೆ ಪೋಷಕಾಂಶಗಳಲ್ಲಿ ಮತ್ತೆ ಅವುಗಳ ಭೌತಿಕ ಗುಣಗಳಲ್ಲೂ ಸಹ. ಸೊ ಆ ಗುಣಗಳನ್ನ ನಾವು ಆಧಾರವಾಗಿ ಇಟ್ಕೊಂಡೆ ಯಾವ ಗೊಬ್ಬರ ಅಥವಾ ಯಾವ ತ್ಯಾಜ್ಯ ಯಾವ ವಿಧಾನಕ್ಕೆ ಸೂಕ್ತ ಅನ್ನೋ ನಾವು ತೀರ್ಮಾನಿಸ್ತೀವಿ. ಸೊ ಅದೇ ರೀತಿ ಹಸು ಮತ್ತು ಎಮ್ಮೆಗಳಿಂದ ಬರತಕ್ಕಂತ ಸಗಣಿಲಿ ತೇವಾಂಶ 80-85% ಇರುತ್ತೆ. ಮತ್ತೆ ಕಾರ್ಬನ್ ಮತ್ತೆ ನೈಟ್ರೋಜನ್ ಅನುಪಾತ ಅಂತ ಏನ್ ಮಾತಾಡ್ತೀವಿ ನಾವು, ಇದು ಬಹಳ ಕಡಿಮೆ, 18:1 ಇದೆ. ಮತ್ತೆ ಹೆಚ್ಚಿನ ನಾರಿನಾಂಶ ಇದೆ. ಮತ್ತೆ ಸಾವಯವ ಕೃಷಿ ಮತ್ತೆ ವರ್ಮಿ ಕಾಂಪೋಸ್ಟ್ಗೆ ಉತ್ತಮ ಇದು. ಮತ್ತೆ ಜೈವಿಕ ಅನಿಲದ ಇಳುವರಿ ಸ್ವಲ್ಪ ಮಟ್ಟಿಗೆ ಚೆನ್ನಾಗೇ ಇದೆ, ಆದ್ರೆ ಎಮ್ಮೆಯಿಂದ ಬರತಕ್ಕಂತ ಸಗಣಿ ಏನಿದೆ ಇದರಲ್ಲಿ ಉತ್ತಮವಾದ ಜೈವಿಕ ಅನಿಲ ಉತ್ಪಾದನೆ ಆಗುತ್ತೆ. ಮತ್ತೆ ನಾವು ಏನ್ ದನದ ಕೊಟ್ಟಿಗೆ ಆಗ್ಲಿ ಅಥವಾ ಎಮ್ಮೆ ಕೊಟ್ಟಿಗೆ ಆಗ್ಲಿ ಅಲ್ಲಿ ಜಿಪ್ಸಮ್ ಅನ್ನೋ ಒಂದು ಏನು ರಾಸಾಯನಿಕ ಬಳಸೋದ್ರಿಂದ ಆ ಒಂದು ಗಂಜಲ ಅಥವಾ ಮೂತ್ರನ ಅದು ಹೀರ್ಕೊಳ್ಳುತ್ತೆ. ಮತ್ತೆ ಮೂತ್ರದಲ್ಲಿ ಇರ್ತಕ್ಕಂತ ಯೂರಿಯಾದ ಬಾಷ್ಪೀಕರಣ ನಷ್ಟ ಏನಾಗುತ್ತೆ ಅದನ್ನ ತಡೆಯುತ್ತೆ. ಮತ್ತೆ ಕ್ಯಾಲ್ಸಿಯಂ, ಗಂಧಕ ಮತ್ತೆ ರಂಜಕದ ಅಂಶನ ಹೆಚ್ಚಿಸುತ್ತೆ. ಅಂದ್ರೆ ನಾವು ಹೇಳ್ತಾ ಇರೋದು ಯಾರೆಲ್ಲ ದನದ ಕೊಟ್ಟಿಗಳಿದಾವೆ ಅಲ್ಲಿ ನಾವು ಜಿಪ್ಸಮ್ನ ಆಗಾಗ್ಗೆ ಸ್ವಲ್ಪ ಪ್ರಮಾಣದಲ್ಲಿ ಉಪಯೋಗಿಸುವಂಥದ್ದು ಒಳ್ಳೇದು. ಇನ್ನು ಕುರಿ ಮತ್ತೆ ಮೇಕೆ ಇಕ್ಕೆ ಆ ಸಗಣಿ ಬಗ್ಗೆ ಮಾತಾಡೋದಾದ್ರೆ ಇದರ ಪೋಷಕಾಂಶಗಳ ಸಾಗರ ಇದು, ಸಾಂದ್ರತೆ ತುಂಬಾ ಚೆನ್ನಾಗಿದೆ, ಜಾಸ್ತಿ ಇದೆ, 65-75% ತೇವಾಂಶ ಇದೆ. ಇದೆ, ಮತ್ತೆ ಹೆಚ್ಚಿನ ಸಾವಯವ ವಸ್ತುಗಳಿದಾವೆ. ಕಾರ್ಬನ್ ನೈಟ್ರೋಜನ್ ಅನುಪಾತ 27:1 ಚೆನ್ನಾಗಿದೆ ಇದು. ಮತ್ತೆ 3% ನೈಟ್ರೋಜನ್, 1% ಫಾಸ್ಫರಸ್, 2% ಪೊಟ್ಯಾಸಿಯಂ ಹೊಂದಿದೆ. ಮತ್ತೆ ಸಗಣಿಗೆ, ಹಸು ಸಗಣಿ ಅಥವಾ ದನ ಸಗಣಿಗೆ ಹೋಲಿಸ್ಕೊಂಡ್ರೆ 2 times ಹೆಚ್ಚು ಸಾರಜನಕ ಇದೆ, ರಂಜಕ ಇದೆ, ಮತ್ತೆ ಪೊಟ್ಯಾಶ್ ಸಮ ಪ್ರಮಾಣದಲ್ಲಿದೆ. ಮತ್ತೆ ನೇರವಾಗಿ ಭೂಮಿಗೆ ಇದನ್ನ ಉಪಯೋಗಿಸಬಹುದು, ಆದ್ರೆ ವಾಸನೆ ತ್ವರಿತವಾಗಿ ಇದರಲ್ಲಿ ಹರಡಲ್ಲ. ಹಾಗಾಗಿ ಕುರಿ ಗೊಬ್ಬರನ ಸಾಮಾನ್ಯವಾಗಿ ಎಲ್ಲ ಉಪಯೋಗಿಸ್ತಾರೆ. ಮತ್ತೆ ಕುರಿಕೆ ಜಾನುವಾರುಗಳಲ್ಲೇ ಅತ್ಯಂತ ಉತ್ತಮ ಗೊಬ್ಬರ ಆಗಿರೋದ್ರಿಂದ ಏನಕ್ಕೆ ಅಂತ ಅನ್ನೋದಾದ್ರೆ, ನಿಧಾನವಾಗಿ ಇದರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಬಿಡುಗಡೆ ಆಗುತ್ತೆ, ನಿಧಾನವಾಗಿ, ಬಹಳ ವೇಗವಾಗಿ ಆಗಲ್ಲ. ಮತ್ತೆ ತಾಜವಾಗಿ ಸಂಸ್ಕರಿಸದೆ ನಾವು ಬಳಸಿದ್ರೆ ಏನಾದರೂ ಬೆಳೆಗಳನ್ನ ಸುಡಬಹುದು ಆದ್ರೂ ಸಹ. ಹಾಗಾಗಿ ತಾಜಾ ಕುರಿಕೆನೆ ಎಂದಿಗೂ ಬೆಳೆದ ಬೆಳೆಗಳಿಗೆ ನೇರವಾಗಿ ಉಪಯೋಗಿಸಬಾರದು. ಏನ್ ನಾವು ಕುರಿಮಂದೆ ನಿಲ್ಲಿಸುವಂತದಿದೆ ನಮ್ಮ ರೈತರು, ಸೊ ಈ ಕುರಿಮಂದೆಯಲ್ಲಿ ನಿಲ್ಲಿಸಿದಾಗ ಪುನಃ ಮತ್ತೆ ಅದನ್ನ ಉಳುಮೆ ಮಾಡಿ ಸಮಯ ಕೊಡದಲ್ಲೇ ಬೆಳೆ ಮಾಡಿದ್ರೆ ಖಂಡಿತವಾಗ್ಲೂ ಬೇರ್ ಸುಡುವಂತದ್ದು, ಮತ್ತೆ ಬೀಜಗಳು ಮೊಳಕೆ ಹೊಡೆಯದಲ್ಲೇ ಇರತಕ್ಕಂಥದ್ದು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಕುರಿಮಂದೆಲೆ ಅವರು ಬೇರೆ ಬೇರೆ ಜಾಗಗಳಲ್ಲಿ ಮೇಯಿಸಿಕೊಂಡು ಬಂದಿರೋದ್ರಿಂದ ಆ ಇಕ್ಕೆಲಿ ಈ ಒಂದು ಕಳೆ ಬೀಜಗಳು ಸಹ ಬರುವಂತ ಸಾಧ್ಯತೆ ಇದೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ರೈತರು ಸಹ ಈ ಕುರಿಮಂದೆನ ನಿಲ್ಲಿಸಿದ್ರೆ ಕಳೆ ತೊಂದರೆಗಳು ಜಾಸ್ತಿ ಅಂತ ಹೇಳಿ ನಿಲ್ಲಿಸೋದನ್ನ ತಪ್ಪಿಸ್ತಾ ಇದಾರೆ. ಇಲ್ಲ, ಆ ರೀತಿ ಮಾಡುವಂತದ್ದೇನಿಲ್ಲ, ಖಂಡಿತವಾಗ್ಲೂ ಕಳೆ ನಿವಾರಕವಾಗಿ ಎಷ್ಟೊಂದು ನಾವು ವಿಧಾನಗಳಿದ್ದಾವೆ ಅದನ್ನ ಪಾಲಿಸಬಹುದು. ಆ ಮೂಲಕ ಕುರಿಮಂದೆನ ನಿಲ್ಲಿಸುವಂತದ್ದು ಒಳ್ಳೇದು. ಇನ್ನು ಕೋಳಿ ಕಸ, ಇದ್ರ ಬಗ್ಗೆ ಮಾತಾಡೋದಾದ್ರೆ ಹೆಚ್ಚು ಸಾರಜನಕ ಅಂಶ ಇರುತ್ತೆ, 60-70% ತೇವಾಂಶ ಇರುತ್ತೆ, ಮತ್ತೆ ಬಹಳ ಕಡಿಮೆ ಕಾರ್ಬನ್ ನೈಟ್ರೋಜನ್ ಅನುಪಾತ 10:1, ಮತ್ತೆ ಸರಾಸರಿ ಪೋಷಕಾಂಶದ ಅಂಶ ಏನು ನೈಟ್ರೋಜನ್ ಅಂತೀವಿ ಅದು 3% ಮತ್ತೆ 2.6% ಫಾಸ್ಫರಸ್ ಇದೆ, 1.4% ಪೊಟ್ಯಾಶ್ ಇದೆ, ಅಧಿಕ ಕ್ಯಾಲ್ಸಿಯಂ ಇರುತ್ತೆ, ಮತ್ತೆ ಅಮೋನಿಯಾ ಇರೋದ್ರಿಂದ ಕಾಂಪೋಸ್ಟ್ ಒಂದ್ ಸ್ವಲ್ಪ ವಾಸನೆ ಇರುತ್ತೆ ಕೋಳಿಯಿಂದ ಮಾಡಿರ್ತಕ್ಕಂಥದ್ದು. ಮತ್ತೆ ಕಾಂಪೋಸ್ಟಿಂಗು ಮತ್ತೆ ವರ್ಮಿ ಕಾಂಪೋಸ್ಟ್ಗೆ ಈ ಸಂಸ್ಕರಣೆ ನಂತರನೇ ಉಪಯೋಗಿಸ್ಬೇಕು, ನೇರವಾಗಿ ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ. ಮತ್ತೆ ಬಳಕೆ ಮಾಡುವಾಗ 1% ಕೋಳಿ ಗೊಬ್ಬರ ಮತ್ತು 2-3% ಹಸು ಸಗಣಿ ಜೊತೆಗೆ ಉಪಯೋಗಿಸುವಂತದ್ದು ಒಳ್ಳೇದು. ಮತ್ತೆ ನೇರವಾಗಿ ತಾಜಾ ಕೋಳಿ ಗೊಬ್ಬರನ ಬೆಳೆಗಳಿಗೆ ಹಾಕಬಾರದು, ಇದರಿಂದ ಬೇರುಗಳು ಖಂಡಿತವಾಗ್ಲೂ ಸುಡುತ್ತವೆ, ಮಣ್ಣಿನ ಸೂಕ್ಷ್ಮ ಜೀವಿಗಳು ನಾಶ ಆಗ್ತವೆ, ಮಣ್ಣಿನ ಲವಣಾಂಶಗಳು ಹೆಚ್ಚುತ್ತೆ, ಮತ್ತೆ ರೋಗ ಕಳೆ ಅಪಾಯ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಅಥವಾ ಪರಾವಲಂಬಿ ಮೊಟ್ಟೆಗಳು ಅಥವಾ ಕಳೆ ಬೀಜಗಳು ಸಹ ಇರಬಹುದು. ಸೊ ಆ ನಿಟ್ಟಿನಲ್ಲಿ ಕೋಳಿ ಗೊಬ್ಬರ ಮುಖ್ಯವಾಗಿ ನಮ್ಮ ರೈತರು ತೋಟಗಾರಿಕೆ ಬೆಳೆಗಳಿಗೆ ಸೂಕ್ತವಾಗಿ ಉಪಯೋಗಿಸ್ತಾ ಇದ್ದಾರೆ. ಆದರೂ ಸಹ ಹೆಚ್ಚಿನ ನೀರಿನ ಅವಶ್ಯಕತೆ ಇರುತ್ತೆ, ಕೊಡಬೇಕು, ಜಾಸ್ತಿ ನೀರು ಕೊಡಬೇಕು ತೋಟಗಾರಿಕಾ ಬೆಳೆಗಳಿಗೆ ಕೋಳಿ ಗೊಬ್ಬರ ಉಪಯೋಗಿಸಿದಂತಲ್ಲಿ. ಮತ್ತೆ ಒಂದು ಹಂತದಲ್ಲಿ ಏನು ಅಂದ್ರೆ, 1% ಕೋಳಿ ಗೊಬ್ಬರ ಹಾಕಿದ್ರೆ 2-3% ಸಗಣಿ ಹಸು ಸಗಣಿನ ಉಪಯೋಗಿಸೇ ಹಾಕಬೇಕು, ಆಗ ಮಾತ್ರ ಅದರದ್ದು ಪೋಷಕಾಂಶಗಳು ಆಗಲಿ ಅಥವಾ ಉಪಯುಕ್ತತೆ ಬಹಳ ಚೆನ್ನಾಗಿರುತ್ತೆ. ಇನ್ನು ಹಂದಿ ಬಂದ್ರೆ ಹೆಚ್ಚು ನೀರಿನಂಶ ಇರುತ್ತೆ, ತೇವಾಂಶ 85-90%, ಬಹಳ ಕಡಿಮೆ 15:1 ಕಾರ್ಬನ್ ನೈಟ್ರೋಜನ್ ಅನುಪಾತ, ಹೆಚ್ಚು ವಾಸನೆ ಇರುತ್ತೆ, ಮತ್ತೆ ಆದ್ರೆ ಉತ್ತಮ ಜೈವಿಕ ಅನಿಲ ಉತ್ಪಾದನೆ ಆಗುತ್ತೆ ಇದರಿಂದ. ಆದ್ರೆ ಸ್ವಲ್ಪ ರೈತರಲ್ಲಿ ಇದ್ರ ಬಗ್ಗೆ ಅರಿವು ಕಡಿಮೆ ಇರೋದ್ರಿಂದ ಇದನ್ನ ಸೂಕ್ತವಾಗಿ ಈಗ ಮೀನು ಸಾಕಾಣಿಕೆಗೆ ಉಪಯೋಗಿಸ್ತಾ ಇದಾರೆ ನಮ್ಮ ರೈತರು. ಇನ್ನು ಜೈವಿಕ ಅನಿಲ ಉತ್ಪಾದನೆಯ ಬಗ್ಗೆ ತಾವು ಹೇಳ್ತಾ ಇದ್ರಿ, ಜೈವಿಕ ಅನಿಲವನ್ನ ಹೇಗೆ ಉತ್ಪಾದನೆಯನ್ನು ಮಾಡಬಹುದು, ಏನೆಲ್ಲ ತ್ಯಾಜ್ಯಗಳನ್ನು ಇಲ್ಲಿ ಹೆಚ್ಚಾಗಿ ಬಳಕೆಯನ್ನು ಮಾಡಬಹುದು, ಅದರ ಬಗ್ಗೆ ತಿಳಿಸ್ಕೊಡಿ. ಜೈವಿಕ ಅನಿಲ ಉತ್ಪಾದನೆ ಏನಿದೆ, ಇದೊಂದು ಆಮ್ಲಜನಕ ರಹಿತ ಕ್ರಿಯೆ, ಇದರಲ್ಲಿ ಮುಖ್ಯವಾಗಿ ಸಗಣಿ ಮತ್ತೆ ನೀರನ್ನ ಬೆರೆಸಿರ್ತೀವಿ. ಅನಿಲ ಉತ್ಪಾದನೆ ಏನಾಗುತ್ತೆ, ಅದನ್ನ ಸಾಂದ್ರೀಕರಿಸಿ ಮತ್ತೆ ಶುದ್ಧೀಕರಣ ಮಾಡಿ ಉಪಯೋಗಿಸುವಂತಹ ವಿಧಾನಗಳು ಸಹ ಈಗ ಬಂದಿದ್ದಾವೆ. ಆದ್ರೆ ನಾವೇನು ಸಾಮಾನ್ಯವಾಗಿ ಸ್ಲರಿ ಏನ್ ಬರುತ್ತೆ ಅದನ್ನು ಸಹ ನಾವು ಅತ್ಯುತ್ತಮ ಸಾವಯವ ಗೊಬ್ಬರವಾಗಿ ಉಪಯೋಗಿಸಬಹುದು. ಇನ್ನು ಸಣ್ಣ ಕುಟುಂಬಗಳ ಹಂತದಲ್ಲಿ, ನಮ್ಮ ರೈತಾಪಿ ಜನಗಳ ಹಂತದಲ್ಲಿ 2-3 ದನಗಳು ಏನ್ ಸಾಕಿರ್ತಾರೆ ಅವರು ಸಹ ಒಂದು 25,000-40,000 ಖರ್ಚಲ್ಲಿ 1-6 m³ ಅಳತೆ ಇರತಕ್ಕಂಥ ದೀನಬಂಧು ಅಥವಾ ಸ್ಥಳಾಂತರಿಸಬಹುದಾದ ಮಾದರಿಗಳನ್ನ ಅವರು ಮಾಡ್ಕೋಬಹುದು. ಮತ್ತೆ ಡೈರಿ ಸಹಕಾರ ಸಂಸ್ಥೆಗಳ ಹಂತದಲ್ಲಿ, ಅಂದ್ರೆ ದೊಡ್ಡ ಹಂತದಲ್ಲಿ ಸಮುದಾಯ ಜೈವಿಕ ಅನಿಲ ಉತ್ಪಾದನಾ ಸ್ಥಾವರಗಳನ್ನ ಮಾಡಬಹುದು. ಈ ನಿಟ್ಟಿನಲ್ಲಿ ಸಾಕಷ್ಟು ಬೇರೆ ಬೇರೆ ರಾಜ್ಯಗಳಲ್ಲಿ ಮಹಿಳಾ ಸಂಘಗಳು ಕೆಲಸ ಮಾಡುತ್ತಿದ್ದಾವೆ. ದೊಡ್ಡ ಡೈರಿ, ಇನ್ನೂ ತುಂಬಾ ದೊಡ್ಡ ಡೈರಿ ಫಾರ್ಮ್ ಏನಿರುತ್ತವೆ ಅಥವಾ ಕೋಳಿ ಫಾರಂಗಳು ಏನಿರುತ್ತವೆ ಅಲ್ಲೂ ಸಹ ತ್ಯಾಜ್ಯದಿಂದ ಜೈವಿಕ ಅನಿಲ ಉತ್ಪಾದನೆ ಮಾಡುವಂತಹ ಸ್ಥಾವರಗಳು ಬಂದಿದ್ದಾವೆ. ಇದನ್ನ ಗೋಬರ್ಧನ್ ಯೋಜನೆ ಮತ್ತೆ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯದಿಂದ ಧನ ಸಹಾಯ ಇದೆ, ಪ್ರೋತ್ಸಾಹ ಇದೆ. ಮತ್ತೆ ಕೆಲವು ರಾಜ್ಯಗಳಲ್ಲಿ 50% ವರೆಗೂ ಧನ ಸಹಾಯ ಇದೆ. ಮತ್ತೆ ರಾಷ್ಟ್ರೀಯ ಜಾನುವಾರು ಮಿಷನ್, ಅದರಲ್ಲೂ ಸಹ ಬೆಂಬಲ ಇದೆ. ಇನ್ನು ಪ್ರಯೋಜನ ಏನು ಇದರಿಂದ ಮುಖ್ಯವಾಗಿ ಅಂದ್ರೆ, ನಮ್ಮ ರೈತರು ಪ್ರತಿದಿನ ಏನು LPG ಅಥವಾ ಗ್ಯಾಸ್ ಉಪಯೋಗಿಸ್ತಾ ಇದ್ದಾರೆ ಅದರಿಂದ 500-800 ರೂಪಾಯಿಗಳು ಉಳಿಸಬಹುದು ಪ್ರತಿ ತಿಂಗಳು. ಮತ್ತೆ ಅಡುಗೆ ಮನೆ ಸ್ವಚ್ಛತೆ ಇರುತ್ತೆ, ಮತ್ತೆ ಉರುವಲು ಬಳಕೆ ಏನ್ ಮಾಡ್ತಾ ಇದ್ದಾರೆ ಅದು ಕಡಿಮೆ ಕಡಿಮೆ ಆಗುತ್ತೆ. ಈ ರೀತಿಯಾದ ಅನಿಲ ಸ್ಥಾವರಗಳನ್ನ ಮುಖ್ಯವಾಗಿ ದಕ್ಷಿಣ ಮತ್ತೆ ನೀರಾವರಿ ಕರ್ನಾಟಕ ಭಾಗಕ್ಕೆ ಉತ್ತಮ, ಯಾಕೆಂದ್ರೆ ಇಲ್ಲಿ ಹೈನುಗಾರಿಕೆ ಆಧಾರಿತವಾಗಿ ಕೃಷಿ ಇದೆ ಮತ್ತೆ ಉತ್ತಮ ಜಾನುವಾರು ಸಾಂದ್ರತೆ ಇರೋದ್ರಿಂದ ಮಂಡ್ಯ, ಮೈಸೂರು, ಹಾಸನ, ತುಮಕೂರು, ಬೆಳಗಾವಿ, ಚಿಕ್ಕಬಳ್ಳಾಪುರ ಈ ಸ್ಥಳಗಳಲ್ಲಿ ಈ ಒಂದು ಸ್ಥಾವರಗಳನ್ನ ಹೆಚ್ಚಾಗಿ ಪ್ರೋತ್ಸಾಹಿಸುವಂತದ್ದು ಒಳ್ಳೇದು. ಇನ್ನು ಈ ಎರೆಹುಳು ಗೊಬ್ಬರ, ಗೊಬ್ಬರಕ್ಕಾಗಿಯೇ ಸಾಕ್ತಕ್ಕಂತ ಒಂದು ಏಕೈಕ ಪ್ರಾಣಿ ಇದು ಅಂತ ಹೇಳಿ, ಜೀವಿ ಅಂತ ಹೇಳಿ ಅನ್ಸುತ್ತೆ. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಮಾಡಿಕೊಡಿ. ಇದೊಂದು ಎರೆಹುಳು ಗೊಬ್ಬರ ತಯಾರಿಕೆಗೆ ಮುಖ್ಯವಾಗಿ ಒಣ ಮತ್ತೆ ಅರೆ ಶುಷ್ಕ ವಲಯಗಳು ಬಹಳ ಸೂಕ್ತ, ಅಂದ್ರೆ ರಾಯಚೂರು, ಬಳ್ಳಾರಿ, ಕೊಪ್ಪಳ, ಚಿತ್ರದುರ್ಗ ಈ ಜಿಲ್ಲೆಗಳು. ಅಂದ್ರೆ ನೀವು ದಕ್ಷಿಣ ಕರ್ನಾಟಕದಲ್ಲಿ ಆಗಲ್ವಾ ಅಂತ ಕೇಳ್ಬಹುದು, ಖಂಡಿತ ಆಗುತ್ತೆ. ಆದ್ರೆ ಅದಕ್ಕೆ ಅರೆ ಶುಷ್ಕ ಅಥವಾ ಶುಷ್ಕತೆ ಮತ್ತೆ ಒಣ ವಲಯಗಳನ್ನ ಅಥವಾ ಪ್ರದೇಶನ ನಾವು ಅಲ್ಲಿ ನಿರ್ಮಾಣ ಮಾಡಬೇಕಾಗುತ್ತೆ ಆ ಸ್ಥಳದಲ್ಲಿ. ಮತ್ತೆ ನಾಡಫ್ ವಿಧಾನ ಏನಿದೆ, ಇದು ಬಹಳ ತುಂಬಾ ಸರಳ ವಿಧಾನ ಇದು. ಈ ವಿಧಾನದಲ್ಲಿ ಹಸುವಿನ ಸಗಣಿ ಮತ್ತೆ ಎರೆಹುಳುಗಳನ್ನ ಸ್ವಲ್ಪ ಪ್ರಮಾಣದಲ್ಲಿ ಕೃಷಿ ತ್ಯಾಜ್ಯಗಳನ್ನು ಸೇರಿಸಿ ನಾವು ಕ್ರಿಯೆಗೆ ಬಿಡ್ತೀವಿ. ಐಸೇನಿಯಾ ಫೆಟಿಡಾ ಅನ್ನೋ ಒಂದು ಜಾತಿ ಎರೆಹುಳು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಮತ್ತೆ ವೇಗವಾಗಿ ಕೆಲಸ ಮಾಡುತ್ತೆ. 45-60 ದಿನಗಳಲ್ಲಿ ಎರೆಹುಳು ಗೊಬ್ಬರ ಉತ್ಪತ್ತಿ ಆಗುತ್ತೆ. ಈ ಎರೆಹುಳುಗಳು ಹತ್ತತ್ರ 20 ದಶಲಕ್ಷ ವರ್ಷಗಳಿಂದ ನಮ್ಮ ಭೂಮಿ ಮೇಲಿದ್ದಾವೆ. ಚಾರ್ಲ್ಸ್ ಡಾರ್ವಿನ್ ಅವರು 39 ವರ್ಷಗಳ ಕಾಲ ಇದ್ರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಮತ್ತೆ ಎರೆಹುಳುಗಳು ಏನ್ ಮಣ್ಣಲ್ಲಿ ಇರ್ತವೆ, ಇವು ಕೊಳೆತಿರ್ತಕ್ಕಂಥ ಸಾವಯವ ವಸ್ತುಗಳನ್ನ ತಿನ್ನುತ್ತವೆ ಮತ್ತೆ ಅನ್ನನಾಳದಲ್ಲಿ ಕೆಲವು ಪ್ರಕ್ರಿಯೆಗಳು ನಡೆಯುತ್ತೆ. ಆ ಮೂಲಕ ಸಾವಯವ ತ್ಯಾಜ್ಯನ ನೈಸರ್ಗಿಕ ಗೊಬ್ಬರವಾಗಿ ಪರಿವರ್ತಿಸುತ್ತೆ. ಮತ್ತೆ ಕುರಿಕ್ಕೆ ಬಳಸದಲ್ಲಿ ನಾವೇನಾದ್ರೂ ವರ್ಮಿ ಕಾಂಪೋಸ್ಟ್ಗೆ ಸಾಮಾನ್ಯವಾಗಿ ಕುರಿ ಗೊಬ್ಬರ ಮತ್ತೆ ಹಸುವಿನ ಗೊಬ್ಬರದೊಂದಿಗೆ ಮಿಶ್ರಣ ಮಾಡಿ ನಂತರ ಎರೆಹುಳುಗಳನ್ನ ಬಿಡಬೇಕು. ತಾಜಾ ಕುರಿ ಗೊಬ್ಬರನ ನೇರವಾಗಿ ವರ್ಮಿ ಕಾಂಪೋಸ್ಟ್ಗೆ ಹಾಕಬಾರದು. ಇನ್ನು ಕೋಳಿ ಗೊಬ್ಬರ ಉಪಯೋಗಿಸೋದಾದ್ರೆ ಒಂದು 10-15% ನಾವು ಸೇರಿಸಬಹುದು. ಮತ್ತೆ ಪಿಟ್ ವಿಧಾನಕ್ಕೆ ಹತ್ತತ್ರ ಏನು 3,000-6,000 ಖರ್ಚಾಗಬಹುದು. ಮತ್ತೆ ವಾಣಿಜ್ಯ ಘಟಕವಾಗಿ ಏನಾದ್ರು ಮಾಡ್ತೀವಿ ಅನ್ನೋದಾದ್ರೆ 20-50,000 ಖರ್ಚಾಗುವಂತ ಸಾಧ್ಯತೆ ಇದೆ. ಮತ್ತೆ ಏನು ಉಪಯೋಗ ಈ ಒಂದು ವಿಧಾನದಿಂದ ಅನ್ನೋದಾದ್ರೆ ಅಧಿಕವಾಗಿ ಪೋಷಕಾಂಶಗಳಿರುತ್ತವೆ. ಅದರಲ್ಲೂ ಮುಖ್ಯವಾಗಿ ಸಾವಯವ ಇಂಗಾಲ 10-18% ಅಷ್ಟಿರುತ್ತೆ. ಸಾರಜನಕನು ಸಹ ಸಾಕಷ್ಟು ಮಟ್ಟಿಗೆ ರಂಜಕ, ಪೊಟ್ಯಾಸಿಯಂ, ಸೋಡಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ತಾಮ್ರ, ಕಬ್ಬಿಣ, ಸತು, ಸಲ್ಫರ್ ಈ ಎಲ್ಲಾ ಅಂಶಗಳು ಭೂಮಿಗೆ ಬೇಕು. ಸೊ ಆ ಮೂಲಕ ಎರೆಹುಳು ತುಂಬಾ ಉಪಯುಕ್ತವಾದ ಗೊಬ್ಬರ. ಮತ್ತೆ ವರ್ಮಿ ಕಾಂಪೋಸ್ಟ್ ಪ್ರಯೋಜನಗಳು ಅಂದ್ರೆ ನೀರು ಇಟ್ಟ ಅಂತ ಸಾಮರ್ಥ್ಯ ಮಣ್ಣಿನಲ್ಲಿ ಇರತಕ್ಕಂಥದ್ದು ಹೆಚ್ಚಾಗುತ್ತೆ. ಮತ್ತೆ ಮಣ್ಣಿನ ಸವಕಳಿ ತಪ್ಪುತ್ತೆ, ವಿಷಕಾರಿ ಅಂಶಗಳು ಇರೋದಿಲ್ಲ, ಕಳೆ ಬೀಜಗಳ ತೊಂದರೆ ಇರಲ್ಲ, ಮತ್ತೆ ಜೀವಸತ್ವಗಳು, ಕಿಣ್ವಗಳು ಅಥವಾ ಆಕ್ಸಿನ್, ಗಿಬರ್ಲಿನ್ಸ್ ಅನ್ನೋಂತಹ ಹಾರ್ಮೋನ್ಗಳು, ಚೋದಕಗಳು ಏನಿದಾವೆ ಅವು ಹೆಚ್ಚಾಗಿರುತ್ತವೆ. ಮತ್ತೆ ಆದಾಯ ನಮ್ಮ ರೈತರು 30,000-60,000 ಪ್ರತಿ ವರ್ಷಕ್ಕೆ ಪಡಿಬಹುದು. ಯಾಕೆಂದ್ರೆ ಈಗ 10-12 ರೂಪಾಯಿ ಪ್ರತಿ ಕೆಜಿ ಎರೆಹುಳು ಗೊಬ್ಬರಕ್ಕೆ ಲಭ್ಯತೆ ಇದೆ ಈಗ ಮಾರ್ಕೆಟ್ ಅಲ್ಲಿ. ಮತ್ತೆ ಇನ್ನು ನಮ್ಮ ರೈತರಲ್ಲಿ ಕಾಂಪೋಸ್ಟಿಂಗ್ ಮಾಡ್ತಾ ಇದ್ದಾರೆ, ಆದ್ರೆ ವರ್ಮಿ ಕಾಂಪೋಸ್ಟಿಂಗ್ ಅನ್ನೋಂಥದ್ದನ್ನ ಉತ್ತೇಜನ ನೀಡಬೇಕು ನಾವು. ಯಾವುದೇ ಜಾನುವಾರುಗಳ ತ್ಯಾಜ್ಯ ಆಗಲಿ ಅದನ್ನ ನೇರವಾಗಿ ಬಳಕೆ ಮಾಡೋದಕ್ಕಿಂತ ಅದನ್ನ ಕಳಿಸಿ ನಾವು ಬಳಕೆ ಮಾಡ್ತಕ್ಕಂಥದ್ದು ಅಥವಾ ಕಾಂಪೋಸ್ಟ್ ಮಾಡಿಬಿಟ್ಟು ಬಳಕೆ ಮಾಡೋವಂಥದ್ದು ಹೆಚ್ಚು ಸೂಕ್ತ ಅಂತ ಹೇಳಿ ವಿಜ್ಞಾನಿಗಳು ಹೇಳ್ತಾರೆ. ಹೇಗೆ ಈ ಕಾಂಪೋಸ್ಟಿಂಗ್ ಅಂತ ಅಂದ್ರೇನು, ಅದನ್ನು ಕಳಿಸ್ತಕ್ಕಂಥ ವಿಧಾನಗಳು ಯಾವ್ಯಾವು, ಯಾವ್ಯಾವ ತ್ಯಾಜ್ಯಗಳನ್ನು ಹೇಗೆ ನಾವಿಲ್ಲಿ ಬಳಕೆ ಮಾಡಬೇಕು ಅದ್ರ ಬಗ್ಗೆ ತಿಳಿಸಿ. ಖಂಡಿತ, ಇದು ಅನಾದಿ ಕಾಲದಿಂದಲೂ ನಮ್ಮ ರೈತರು ಸಗಣಿ ಅಥವಾ ತ್ಯಾಜ್ಯಗಳನ್ನ ಕೊಳಸಿ ಕಾಂಪೋಸ್ಟ್ ಮಾಡಿ ಉಪಯೋಗಿಸ್ತಾ ಇರತಕ್ಕಂಥದ್ದು ಇದೆ. ಆದ್ರೆ ಏನು ನಮ್ಮ ಗೊಬ್ಬರದಲ್ಲಿ ಇರ್ತಕ್ಕಂಥ ಪೌಷ್ಟಿಕಾಂಶಗಳು ತಕ್ಷಣನೇ ಲಭ್ಯ ಇರೋದಿಲ್ಲ. ಮೊದಲು ಬೆಳೆಗೆ ಸಾಮಾನ್ಯವಾಗಿ 30% ಸಾರಜನಕ, 60% ಅಷ್ಟು ರಂಜಕ, 70% ಅಷ್ಟು ಪೊಟ್ಯಾಸಿಯಂ ಲಭ್ಯ ಇರುತ್ತೆ. ಎರಡನೇ ಮತ್ತೆ ಮೂರನೇ ಬೆಳೆಗೆ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯತೆ ಬರ್ತಕ್ಕಂಥದ್ದು. ಸೊ ಈ ಕಾಂಪೋಸ್ಟಿಂಗ್ ಮಾಡೋ ಅಂತದ್ದು ಏನು, ಮುಖ್ಯವಾಗಿ ಎಷ್ಟೊಂದು ವಿಧಾನಗಳಿದಾವೆ. ಮೊದಲನೇದಾಗಿ ಹೇಳೋದಾದ್ರೆ ಹಸು ಸಗಣಿ ಮತ್ತೆ ಬೆಳೆ ತ್ಯಾಜ್ಯಗಳನ್ನ ಒಂದು 3-4 ತಿಂಗಳುಗಳ ಕಾಲ ಕೊಳೆಯಕ್ಕೆ ಬಿಡೋ ಅಂತದ್ದು. ತುಂಬಾ ದಿನ ಬಿಟ್ಟಲ್ಲಿ ಕೆಲವರು 6 ತಿಂಗಳಿಗೆ ವರ್ಷಕ್ಕೆ ಕ್ಲಿಯರ್ ಮಾಡೋ ಅಂತದ್ದಿದೆ, ತೆಗಿಯಂತದ್ದಿದೆ ಪಿಟ್ನ, ಹಂಗ್ ಮಾಡಬಾರ್ದು ಖಂಡಿತವಾಗ್ಲೂ. 3-4 ತಿಂಗಳು ಸಾಕು, ತುಂಬಾ ದಿನ ಬಿಟ್ಟಲ್ಲಿ ಪೋಷಕಾಂಶಗಳು ವ್ಯಯ ಆಗುತ್ತೆ ಖಂಡಿತವಾಗ್ಲೂ. ಮತ್ತೆ ಕುರಿಕ್ಕೆ ಮತ್ತೆ ಬೆಳೆ ಉಳಿಕೆ ಏನಾದ್ರು ಒಣ ಎಲೆಗಳು ಅಥವಾ ಸ್ವಲ್ಪ ಹಸುವಿನ ಸಗಣಿ ಜೊತೆಗೆ ಮಣ್ಣು ಈ ರೀತಿ ಮಾಡು ಸಹ 2-3 ತಿಂಗಳುಗಳಲ್ಲಿ ಸಿದ್ಧ ಆಗ ಸಾಧ್ಯತೆ ಇದೆ. ಈ ಒಣ ಗೊಬ್ಬರ ಬೆಳೆಗಳಿಗೆ ಏನು ಉಪಯೋಗ ಅಂತ ಅನ್ನೋದನ್ನು, ಮುಖ್ಯವಾಗಿ ಶಾಖ ನಿಯಂತ್ರಣನ ಹೆಚ್ಚಿಸುತ್ತೆ, ಬೆಳೆ ಹಾನಿನ ತಡೆಯುತ್ತೆ, ಒಣಭೂಮಿ ಪ್ರದೇಶಕ್ಕೆ ಸೂಕ್ತವಾದದ್ದು ಈ ಕುರಿಕ್ಕೆ ಮತ್ತೆ ಸ್ವಲ್ಪ ಸಗಣಿ ಸೇರಿಸಿದಂತಹ ಕಾಂಪೋಸ್ಟಿಂಗು ಜೋಳ, ಬಾಜ್ರ, ರಾಗಿ, ದ್ವಿದಳ ಧಾನ್ಯಗಳಿಗೆ ಉತ್ತಮ. ಇನ್ನು ಕುರಿಕ್ಕೆ ಮತ್ತೆ ಹಸುವಿನ ಗೊಬ್ಬರ ಹೆಚ್ಚು ಶಿಫಾರಸು ಮಾಡಿದಂತಹ ಒಂದು ಕಾಂಪೋಸ್ಟಿಂಗ್ ಮಿಶ್ರಣ. ಇದರಲ್ಲಿ 1:1 ಅಥವಾ 1:2 ಪ್ರಮಾಣದಲ್ಲಿ ನಾವು ಕುರಿ ಮತ್ತೆ ಹಸುವಿನ ಗೊಬ್ಬರನ ಯೂಸ್ ಮಾಡಬೇಕು. ಅಂದ್ರೆ ಸಗಣಿನ ಹೆಚ್ಚುವರಿ ಶಾಖನ ಕಡಿಮೆ ಮಾಡುತ್ತೆ ಮತ್ತೆ ಸೂಕ್ಷ್ಮ ಜೀವ ಚಟುವಟಿಕೆಗಳನ್ನು ಜಾಸ್ತಿ ಮಾಡುತ್ತೆ. ಇನ್ನು ನೇರವಾಗಿ ಕೃಷಿ ಭೂಮಿಯಲ್ಲಿ ಕುರಿ ಮುಂದೆ ನಿಲ್ಲಿಸುವಂತದಿದೆ. ಈ ತರ ನಿಲ್ಲಿಸಿದಾಗ ಸಗಣಿ ಮತ್ತೆ ಮೂತ್ರನ ಸಮವಾಗಿ ಭೂಮಿಗೆ ಸೇರಿಸುವಂತ ಸಾಧ್ಯತೆ ಜಾಸ್ತಿ. ಮೂತ್ರದ ಸಾರಜನಕ ಏನಿರುತ್ತೆ ಅದರಲ್ಲಿ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಭೂಮಿ ಹೀರ್ಕೊಳ್ಳುತ್ತೆ. ಒಣಭೂಮಿ ಮೇಲೆ ಮಾನ್ಸೂನ್ಗೂ ಮುಂಚೆ ಮುಂಚೆ ಅಥವಾ ಮಳೆಗೂ ಮುಂಚೆ ನಾವು ನಿಲ್ಸೋಂಥದ್ದು ಒಳ್ಳೇದು. ಸೂಕ್ತ ಬೆಳೆಗಳು ಅಂದರೆ ದ್ವಿದಳ ಧಾನ್ಯ ಮತ್ತು ಎಣ್ಣೆ ಬೀಜಗಳು, ಹತ್ತಿ ತರಕಾರಿಗಳಿಗೆ. ಮತ್ತು ಕೋಳಿ ಗೊಬ್ಬರನ ಯಾವಾಗಲೂ ಹಸುವಿನ ಗೊಬ್ಬರ ಜೊತೆ 1:2 ಅಥವಾ 1:3 ಅನುಪಾತದಲ್ಲೇ ಕಾಂಪೋಸ್ಟಿಂಗಿಗೆ ಬಿಡಬೇಕು. ಹೆಚ್ಚು ಸಾರಜನಕ ಏನಿರುತ್ತೆ ಅದನ್ನು ಕಡಿಮೆ ಮಾಡುತ್ತೆ ಈ ರೀತಿ ಮಾಡೋದ್ರಿಂದ. ಮತ್ತು ಸೂಕ್ಷ್ಮ ಜೀವಿಗಳ ಸಮತೋಲನ ಇರುತ್ತೆ, ಮತ್ತು ಬೆಳೆ ಸುಡುವಿಕೆನ ತಡಿಬೋದು ನಾವು. ಇದಲ್ದಲೆ ನಾವು ಇನ್ನೂ ಅನೇಕ ವಿಧಾನಗಳಿದ್ದಾವೆ, ಅದರಲ್ಲಿ ಹೇಳೋದಾದರೆ ದ್ರವ ಸಾವಯವ ಗೊಬ್ಬರಗಳಾಗಿ ಮತ್ತು ಇತರ ಉತ್ಪನ್ನಗಳಾಗಿ ಉಪಯೋಗಿಸುವಂಥದ್ದು. ಇದರಲ್ಲಿ ಜೀವಾಮೃತ, ಘನ ಜೀವಾಮೃತ, ಪಂಚಗವ್ಯ ಇವೆಲ್ಲ ಸೇರಿದ್ದಾವೆ. ಸೊ ಮೊದಲನೇದಾಗಿ ಜೀವಾಮೃತ ಬಗ್ಗೆ ಹೇಳೋದಾದರೆ ಸ್ವಲ್ಪ ನಮ್ಮ ರೈತರಿಗೆ ಇದ್ರ ಬಗ್ಗೆ ಅರಿವಿದೆ, ಆದರೂ ಸಹ ನಾವು ತಿಳಿಯೋಣ ಇದ್ರ ಬಗ್ಗೆ. ಇದು ತಯಾರಿಸುವಂಥದ್ದು ಬಹಳ ಸುಲಭ, ಮಣ್ಣಿನ ಸೂಕ್ಷ್ಮ ಜೀವಿಗಳನ್ನ ಸುಧಾರಿಸುತ್ತೆ, ಇಳುವರಿ 10-20% ಹೆಚ್ಚಿಸುತ್ತೆ. ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಅಂದರೆ 1 ಕೆಜಿ ಸಗಣಿ, 5-10 ಲೀಟರ್ ಗಂಜಲ, ಮತ್ತು ಬೆಲ್ಲ 1-2 ಕೆಜಿ ಅಷ್ಟು, ದ್ವಿದಳ ಧಾನ್ಯದ ಹಿಟ್ಟು 1-2 ಕೆಜಿ, ನೀರು 1-200 ಲೀಟರ್ ಅಷ್ಟು. ಸೂಕ್ತ ಬೆಳೆಗಳು ಅಂತ ಅಂದರೆ ಅಡಿಕೆ, ತೆಂಗಿನಕಾಯಿ, ಬಾಳೆಹಣ್ಣು, ತರಕಾರಿಗಳು ಮತ್ತು ರಾಗಿ. ಇನ್ನು ಪಂಚಗವ್ಯ, ಇದೊಂದು ಉಪಯೋಗಸ್ಥಲ್ಲಿರ್ತಕ್ಕಂಥ ನಮ್ಮ ರೈತರು ಪಂಚಗವ್ಯ, ಇದರಲ್ಲಿ 9 ಉತ್ಪನ್ನಗಳು ಸೇರಿದ್ದಾವೆ. 30 ದಿನಗಳ ಕಾಲ ಬಿಟ್ಟಂತ ನಂತರದಲ್ಲಿ ಪಂಚಗವ್ಯ ಸಿದ್ಧ ಆಗುತ್ತೆ. ಇದು ಪ್ರಮುಖ ಪೋಷಕಾಂಶಗಳು ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಮತ್ತು ಬೆಳವಣಿಗೆಗೆ ಬೇಕಾದಂಥ ಹಾರ್ಮೋನ್ಗಳು, ಗಿಬರ್ಲಿಕ್ ಆಸಿಡ್ ಅಂತ ಏನಂತೀವಿ ಅವೆಲ್ಲ ಹೆಚ್ಚಾಗಿರುತ್ತೆ. ಮತ್ತು ಪಂಚಗವ್ಯದಲ್ಲಿ ಮುಖ್ಯವಾಗಿ 30% ಶಿಫಾರಸು ಮಾಡ್ತೀವಿ ಯಾವುದೇ ಸಿಂಪಡಣೆಗೆ. ಮತ್ತು ಸ್ಪ್ರೇ ಮಾಡೋದಾದರೆ 3% ಅಷ್ಟು, ಮತ್ತು ಪ್ರತಿ ಹೆಕ್ಟೇರ್ಗೆ 50 ಲೀಟರಷ್ಟು ಪಂಚಗವ್ಯ ಅಗತ್ಯ ಇದೆ ನಾವು ಆಯಿಸಿ ನೀರು ಕೊಡೋಂಥ ಸಂದರ್ಭದಲ್ಲಿ. ಮತ್ತು ಬೀಜ ಸಂಗ್ರಹಣೆಗೂ ಸಹ ನಾವು, ಅಥವಾ ಮೊಳಕೆ ಚಿಕಿತ್ಸೆಗೆ ಅಥವಾ ಬೀಜ ಚಿಕಿತ್ಸೆಗೂ ಸಹ 3% ಅಷ್ಟು ದ್ರಾವಣನ ನಾವು ಉಪಯೋಗಿಸ್ಬೋದು ಪಂಚಗವ್ಯನ. ಮತ್ತು 20 ನಿಮಿಷಗಳ ಕಾಲ ನೆನೆಸಬೇಕು. ಮತ್ತು ಇತರ ಉತ್ಪನ್ನಗಳು ಅಂತ ಅಂದರೆ ಸಗಣಿ ಮತ್ತು ಮೂತ್ರ ಉಪಯೋಗಿಸಿ ಮಾಡೋ ಅಂಥದ್ದು ಅಂದರೆ ನೀಮಾಸ್ತ್ರ, ಅಗ್ನಿಯಾಸ್ತ್ರ, ಬ್ರಹ್ಮಾಸ್ತ್ರ, ಇವುಗಳಲ್ಲಿ ಅನೇಕ ರೀತಿಯ ಗಿಡಗಳ ಎಲೆಗಳನ್ನು ಸಹ ಉಪಯೋಗಿಸ್ತೀವಿ. ಇದು ಸಹ ಜೈವಿಕ ಕೀಟನಾಶಕವಾಗಿ ಅಥವಾ ರೋಗ ನಿಯಂತ್ರಣಕ್ಕಾಗಿ ಬೀಜ ಸಂಸ್ಕರಣೆಗೆ ಉಪಯೋಗಿಸ್ಬೋದು. ಇನ್ನು ಪ್ರಮುಖವಾಗಿ ಗೋಮೂತ್ರದ ಉತ್ಪನ್ನಗಳನ್ನ ಯಾವ ರೀತಿಯಾಗಿ ಉಪಯೋಗಿಸ್ಬೇಕು ಅನ್ನೋದಾದರೆ ಮುಖ್ಯವಾಗಿ ಜೈವಿಕ ಕೀಟನಾಶಕವಾಗಿ ಮತ್ತು ಮ್ಯಾಕ್ರೋ ಮೈಕ್ರೋ ನ್ಯೂಟ್ರಿಯೆಂಟ್ಗಳ ಆಗರವಾಗಿ, ಸೋಂಕು ನಿವಾರಕವಾಗಿ ಮತ್ತು ರೋಗ ನಿರೋಧಕ ಲಕ್ಷಣಗಳಿಗಾಗಿ ಉಪಯೋಗಿಸ್ಬೋದು. ಇದನ್ನು ಡಿಪ್ಪಿಂಗ್ ಅಥವಾ ಅದ್ದೋ ಮೂಲಕ ನೇರವಾಗಿ ಕಸಿ ಮಾಡೋ ಮೊದಲು ಅಥವಾ ನಾಟಿ ಮಾಡೋ ಮೊದಲು 15-20 ನಿಮಿಷಗಳ ಕಾಲ ಗೋಮೂತ್ರ ದ್ರಾವಣದಲ್ಲಿ ಸಸ್ಯಗಳ ಮೊಳಕೆನ ಅಥವಾ ಕತ್ತರಿಸಿದ ಭಾಗನ ಅದ್ದಿಡಬೇಕು, ಅಥವಾ ಎಲೆಗಳ ಸಿಂಪಡಣೆಗೂ ಉಪಯೋಗಿಸ್ಬೋದು. ಇದರಲ್ಲಿ 10% ಯೂಸ್ ಮಾಡಬೇಕಾಗುತ್ತೆ. ಇನ್ನು ಜೈವಿಕ ಕೀಟನಾಶಕಗಳಾಗಿ ಯೂರಿಯಾ ಹೆಚ್ಚು ಅಂಶ ಇರೋದ್ರಿಂದ ಕೀಟಗಳು ಮತ್ತು ಬೆಳೆಗಳ ಎಲೆಗಳ ಮೇಲೆ, ಮೊಗ್ಗುಗಳ ಮೇಲೆ ದಾಳಿ ಮಾಡಲ್ಲ. ಆ ಮೂಲಕ ಒಂದು ದುರ್ವಾಸನೆ ಏನಿರುತ್ತೆ, ಮಕರಂದ ಮತ್ತು ಸುಗಂಧದಿಂದ ಆಕರ್ಷಿತವಾಗುವಂತಹ ಹೆಚ್ಚಿನ ಕೀಟಗಳು ಹಿಂದೆ ಹೋಗ್ತವೆ. ಮತ್ತು ಇದರಲ್ಲಿ ಒಂದು ಆಗಲೇ ಹೇಳಿದಂಗೆ ಮೈರಾಡ ತಂತ್ರಜ್ಞಾನ ಅನ್ನೋದೇನಿದೆ, ಇದು ಒಂದು ಉದುಗುವಿಕೆ ಮತ್ತು ಸೆಡಿಮೆಂಟೇಷನ್ ಪ್ರಕ್ರಿಯೆ ಮಾಡುವಂತಹ ತಂತ್ರಜ್ಞಾನ. ಇದರಲ್ಲಿ ಮುಖ್ಯವಾಗಿ 200 ಲೀಟರ್ ಸಾಮರ್ಥ್ಯದ ಒಂದು ಬ್ಯಾರಲ್ ಬೇಕಾಗುತ್ತೆ. ಅದರಲ್ಲಿ ಕೆಳಗಡೆಯಿಂದ ಆ ಒಂದು ಬ್ಯಾರಲ್ನ 1.5 ಅಡಿ ಮತ್ತು 2 ಅಡಿ ಎತ್ತರದಲ್ಲಿ 2 ಔಟ್ಲೆಟ್ಗಳು, ಮತ್ತು ಬ್ಯಾರಲ್ನ ಕೆಳಭಾಗದಲ್ಲಿ ಇನ್ನೊಂದು ಔಟ್ಲೆಟ್ ಮಾಡ್ತೀವಿ. ಮತ್ತು ಈ ಒಂದು ಬ್ಯಾರಲ್ಗೆ ತಾಜಾ ಸಗಣಿ ಮತ್ತು ಮೂತ್ರನ 1:1 ಅನುಪಾತದಲ್ಲಿ ಉಪಯೋಗಿಸ್ಬೇಕು. 10 ಭಾಗದಷ್ಟು ನೀರು ಹಾಕಬೇಕು ಮತ್ತು ಚೆನ್ನಾಗಿ ಬೆರೆಸಬೇಕು. 12 ಗಂಟೆಗಳ ನಂತರ ಮತ್ತೆ 100 ಲೀಟರ್ ಉದಗಿಸಿದ ಈ ನೀರಿಗೆ 1 ಕೆಜಿಯಷ್ಟು ಜಾಗರಿ ಅಥವಾ ಕಾಕಂಬಿ ಸೇರಿಸಬೇಕು. ಮತ್ತೊಂದು 12 ಗಂಟೆಯಷ್ಟು ಟೈಮ್ ಬಿಡಬೇಕಾಗುತ್ತೆ. ಸೊ ಈ ರೀತಿ ಮಾಡಿದಾಗ 24 ಗಂಟೆಗಳಲ್ಲಿ ನಿಮಗೆ ಏನು ಸಾವಯವ ದ್ರವ ನಿಮಗೆ ಉಪಯೋಗಕ್ಕೆ ಸ್ಥಿತಿಯಲ್ಲಿರುತ್ತೆ. ಪ್ರಯೋಜನಗಳು ಅಂದರೆ ಮಣ್ಣಿನ ನೀರು ಹಿಡಿದಿಟ್ಕೊಳ್ಕಂತ ಸಾಮರ್ಥ್ಯ, ಮತ್ತು ಬೆಳೆಗಳು ಬರನ ಸಹಿಷ್ಣುತೆ ಸಾಮರ್ಥ್ಯ, ಮತ್ತು ಮಣ್ಣಿನಲ್ಲಿರ್ತಕ್ಕಂತ ಪ್ರಯೋಜನಕಾರಿ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಇನ್ನು ಇತರೆ ಉತ್ಪನ್ನಗಳ ವಿಧಾನ ಹೇಗೆ ಅನ್ನೋದಾದ್ರೆ ಬಯೋಚಾರ್ ಇದೊಂದು ಟ್ರೆಂಡಿಂಗ್ ಅಲ್ಲಿ ಇರ್ತಕ್ಕಂಥದ್ದು. ಇದು ಆಮ್ಲಜನಕ ಇಲ್ದಲೇ ಇರತಕ್ಕಂಥ ಸ್ಥಿತಿಲಿ ನಮ್ಮ ಏನ್ ಸಗಣಿ ಇದೆ ಇದನ್ನ ಸುಡುವಂತಹ ಒಂದು ಕ್ರಿಯೆ. ಸೊ ಆ ಮೂಲಕ ಅದರಲ್ಲಿರ್ತಕ್ಕಂಥ 100ಕ್ಕೂ ಅಧಿಕ ವರ್ಷಗಳ ಕಾಲ ಇಂಗಾಲನ್ನ ಹಿಡಿದಿಡುತ್ತೆ ಅದು ನಾವು ಮಣ್ಣಿಗೆ ಹಾಕಂತ ಸಂದರ್ಭದಲ್ಲಿ. ಮತ್ತೆ ಮಣ್ಣಿನ ನೀರಿನ ಹಿಡಿತವನ್ನು ಸುಧಾರಿಸೋದ್ರ ಜೊತೆಗೆ ರಸಗೊಬ್ಬರದ ಅಗತ್ಯತೆಯನ್ನು ಖಂಡಿತವಾಗ್ಲೂ ಕಡಿಮೆ ಮಾಡಿದೆ. ಎಷ್ಟೊಂದು ರಿಸರ್ಚ್ ಅಥವಾ ಸಂಶೋಧನೆಗಳಲ್ಲಿ ಬಯೋಚಾರ್ ಉಪಯೋಗಿಸಿದಂತಹ ಹೊಲಗಳಲ್ಲಿ ಅಥವಾ ಭೂಮಿಲಿ, ಮತ್ತೆ ಉಪಯೋಗಿಸಿದ ಇಲ್ಲದೆ ಇರತಕ್ಕಂಥ ಭೂಮಿಲಿ ನೀರಿನ ಅವಶ್ಯಕತೆ ಹೆಚ್ಚಾಗಿ ಕಂಡು ಬಂದಿದೆ. ಸೊ ಹಾಗಾಗಿ ನಾವು ಹೇಳುವಂತದ್ದೇನು, ಈ ಬಯೋಚಾರ್ ಅನ್ನೋಂಥದ್ನ ಸಗಣಿಯಿಂದ ಮಾಡಬಹುದು. ಆ ಮೂಲಕ ನಾವು ಇಂಗಾಲದ ಪ್ರಮಾಣನ ಹಿಡಿದಿಡಬಹುದು. ಆ ಮೂಲಕ ನೀರಿನ ಮತ್ತೆ ಕಾಪಾಡುವಂತದ್ದು ಮತ್ತೆ ಭೂಮಿನ ಫಲವತ್ತತೆ ಹೆಚ್ಚಿಸುವಂತದ್ ಮಾಡಬಹುದು ನಾವು. ಈ ಮಣ್ಣಿನ ಸಾವಯವದ ಇಂಗಾಲವು ಕೂಡ ಹೆಚ್ಚಾಗುತ್ತೆ, ಖಂಡಿತ ಜಾಸ್ತಿ ಆಗುತ್ತೆ. ಬಯೋಚಾರ್ ಬರೀ ಸಗಣಿ ಅಷ್ಟೇ ಬಳಸಬಹುದು ಅಥವಾ ಬೇರೆ ಪದಾರ್ಥ? ಇಲ್ಲ, ಬೇರೆ ಪದಾರ್ಥಗಳು ಅಂದ್ರೆ ನಮ್ಮ ಈಗ ಕೃಷಿ ತ್ಯಾಜ್ಯದಲ್ಲೂ ಸಹ ಮಾಡಬಹುದು. ಆದ್ರೆ ಅವಕ್ಕೆಲ್ಲ ತ್ಯಾಜ್ಯಗಳು ಜಾಸ್ತಿ ಇರೋದ್ರಿಂದ ದೊಡ್ಡ ದೊಡ್ಡ ಘಟಕಗಳು ಬೇಕಾಗುತ್ತೆ. ಆ ಮೂಲಕ ಈಗ ಸರ್ಕಾರದಿಂದ ಸಾಕಷ್ಟು ಅನುದಾನ ಮತ್ತು ಪ್ರಾಜೆಕ್ಟ್ಸ್ ಗಳನ್ನ ಕೊಡ್ತಾ ಇದಾರೆ. ಏನು ಬೆಂಗಳೂರಿನಲ್ಲಿರ್ತಕ್ಕಂಥ ಜಿಕೆವಿಕೆಯಲ್ಲೂ ಸಹ ಇದ್ರ ಬಗ್ಗೆನೆ ಒಂದು ಅಧ್ಯಯನ ವಿಭಾಗನೆ ಮಾಡಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ ಆ ಮೂಲಕ ಜೈವಿಕ ಬಯೋಚಾರ್ನ ಯಾವುದೇ ಕಾರ್ಬನ್ ಇರತಕ್ಕಂಥ ವಸ್ತು, ಅದು ತ್ಯಾಜ್ಯ ಆಗಿರ್ಬೋದು ಅಥವಾ ಬೇರೆ ಉತ್ಪನ್ನಗಳಾಗಿರ್ಬೋದು, ಅದರಲ್ಲೂ ಸಹ ನಾವು ಬಯೋಚಾರ್ನ ಮಾಡಬಹುದು. ಇನ್ನು ಜಾನುವಾರುಗಳ ತ್ಯಾಜ್ಯವನ್ನು ಬಳಕೆಯನ್ನು ಮಾಡಿಕೊಂಡು ಬೇರೆ ಯಾವ ತರಹದ ಉತ್ಪನ್ನಗಳನ್ನು ನಮ್ಮ ಕೃಷಿಗೆ ಪೂರಕವಾಗಿ ನಾವು ಉತ್ಪಾದನೆಯನ್ನು ಮಾಡಬಹುದು ಅಂತೀರಿ? ಇತ್ತೀಚಿನ ದಿನಗಳಲ್ಲಿ ನಾವು ಆನ್ಲೈನ್ ಮಾರ್ಕೆಟ್ನಲ್ಲೂ ಸಹ ನೋಡಿರ್ತೀವಿ, ಸಗಣಿಯಿಂದ ಮಾಡಿದಂಥ ದೀಪಗಳು, ಧೂಪ ದ್ರವ್ಯದ ಕಡ್ಡಿಗಳು ಅಥವಾ ಪ್ಲಾಸ್ಟರ್ಗಳನ್ನೆಲ್ಲ ಅಥವಾ ಬಣ್ಣಗಳು ಅವುಗಳೆಲ್ಲ ಬಂದಿದ್ದಾವೆ. ಅವುಗಳನ್ನ ಖಂಡಿತವಾಗ್ಲೂ ಮಾಡಬಹುದು, ಆದರೆ ಅದಕ್ಕೊಂದು ಸ್ವಲ್ಪ ತಂತ್ರಜ್ಞಾನ ಮತ್ತು ಸ್ಕಿಲ್ ಅಂತ ಏನಂತೀವಿ ಅದು ಪಡಿಬೇಕಾಗುತ್ತೆ. ಅದನ್ನು ನೀಡುವಂತಹ ಸಂಸ್ಥೆಗಳು ಸಹ ಇದಾವೆ ಈಗ. ಮತ್ತೆ ಜಾನುವಾರು ತ್ಯಾಜ್ಯಗಳಿಂದ ಬ್ರಿಕೆಟ್ಗಳು ಅಥವಾ ಇಟ್ಟಿಗೆಗಳು ಮಾಡುವಂತದ್ದಿದೆ, ಇದನ್ನ ಗ್ರಾಮೀಣ ಕೈಗಾರಿಕೆಗೆ ಮತ್ತೆ ಇಟ್ಟಿಗೆ ಸುಡಕ್ಕೆ ಹೊಗೆ ರಹಿತವಾಗಿ ಇರೋದ್ರಿಂದ ಇದು ಮತ್ತೆ ಕ್ಯಾಲೋರಿಫಿಕ್ ವೆಲ್ ಅಥವಾ ಇಂಧನದ ಶಕ್ತಿ ಏನಿದೆ ಜಾಸ್ತಿ ಇರೋದ್ರಿಂದ ಉಪಯೋಗಿಸಬಹುದು. ಮತ್ತೆ ಉದುಗಿಸಿದಂತ ಸಾಂದ್ರೀಕರಿಸಿದ ಮೂತ್ರ, ಆಗ್ಲೇ ನಾವು ಮೈರಾಡಾ ಟೆಕ್ನಾಲಜಿ ಅಂತ ಏನಂದ್ವಿ ಅದೇ ರೀತಿಯದ್ದು. ಮತ್ತೆ ರಾಕ್ ಫಾಸ್ಫೇಟ್ ಮತ್ತೆ ಸೂಕ್ಷ್ಮ ಜೀವಿಗಳನ್ನ ಸೇರಿಸಿ ಪುಷ್ಟೀಕರಿಸಿದಂತ ಕೋಳಿ ಗೊಬ್ಬರನು ಸಹ ನಾವು ಈಗ ಮಾರಾಟಕ್ಕೆ ಲಭ್ಯತೆ ಇದೆ ದೊಡ್ಡ ದೊಡ್ಡ ಕೋಳಿ ಫಾರಂಗಳಿಂದ. ಇನ್ನು ಈ ಜಾನುವಾರುಗಳ ತ್ಯಾಜ್ಯವನ್ನು ಸದ್ಬಳಕೆ ಮಾಡುವ ನಿಟ್ಟಿನಲ್ಲಿ ಹೊಸದಾಗಿ ಯಾವೆಲ್ಲ ಪ್ರಯತ್ನಗಳು ಆಗಿದ್ದಾವೆ, ಹೊಸ ಹೊಸ ಆವಿಷ್ಕಾರಗಳು ಯಾವ ಬಂದಿದ್ದಾವೆ? ಈ ರೀತಿ ನೂತನ ಪ್ರಯತ್ನಗಳು ಅಂತ ಅಂದ್ರೆ ನಾವು ಆಗ್ಲೇ ಹೇಳಿದಂಗೆ ಜೈವಿಕ ಅನಿಲ ಘಟಕಗಳಂತೂ ಇದಾವೆ ಎಲ್ಲಾ ಕಡೆ, ಆದ್ರೆ ಈಗ ಅದ್ರ ಜೊತೆಗೆ ಸಿಎನ್ಜಿ ಸ್ಥಾವರಗಳನ್ನು ಸೇರಿಸಿ ಮಾಡುವಂತದ್ದು ಬಂದಿದೆ ಕಮರ್ಷಿಯಲ್ ಹಂತದಲ್ಲಿ. ಸೊ ಸಹಜವಾಗಿ ಉತ್ಪಾದನೆ ಮಾಡಿದಂತ ಜೈವಿಕ ಅನಿಲದಲ್ಲಿ ಈ ಒಂದು ಮೀಥೇನ್ ಅಂಶ ಏನಿದೆ ಇದು ಪ್ರತಿಶತ ಪ್ರಮಾಣ ಕಡಿಮೆ ಇರುತ್ತೆ, ಆದ್ರೆ ಇದನ್ನ ಕನಿಷ್ಠ 90% ಇರಬೇಕಾಗುತ್ತೆ, ಆಗ ಮಾತ್ರ ನಾವು ಇಂಧನವಾಗಿ ಉಪಯೋಗಿಸಬಹುದು, ಅಂದ್ರೆ ಶುದ್ಧೀಕರಿಸಬೇಕು. ಸೊ ಈ ನಿಟ್ಟಿನಲ್ಲಿ ಈ ಒಂದು ಜೈವಿಕ ಸಿಎನ್ಜಿ ಶುದ್ಧೀಕರಣ ಘಟಕಗಳು ಸಾಕಷ್ಟು ಬಂದಿದ್ದಾವೆ. ಮತ್ತೆ ಸಮುದಾಯ ಆಧಾರಿತವಾಗಿ ಮಾದರಿಗಳು ಸಹ ಬಂದಿದ್ದಾವೆ. ಇದರಲ್ಲಿ ಮುಖ್ಯವಾಗಿ ಛತ್ತೀಸ್ಗಢದಲ್ಲಿ ಇರತಕ್ಕಂಥ ಜೈವಿಕ ಅನಿಲ ಮತ್ತೆ ಕಾಂಪೋಸ್ಟ್ ಘಟಕಗಳು ಈ ಮಹಿಳಾ ಸ್ವಸಹಾಯ ಗುಂಪುಗಳೇ ನಡೆಸ್ತಾ ಇದಾವೆ. ಮಹಾರಾಷ್ಟ್ರದಲ್ಲಿ ಇರತಕ್ಕಂಥ ನಾಸಿಕ್ ಬಳಿ ಕೋಳಿ ತ್ಯಾಜ್ಯದ ಗೊಬ್ಬರ ಘಟಕ ಇದೆ. ಕೇರಳದಲ್ಲಿ ಗ್ರಾಮಲಕ್ಷ್ಮಿ ಯೋಜನೆ ಅನ್ನೋಂಥದ್ದೊಂದಿದೆ, ಇದರಲ್ಲೂ ಸಹ ಮಹಿಳೆಯರು ಜೈವಿಕ ಅನಿಲ ಮತ್ತೆ ಸ್ಲರಿನ ನಿರ್ವಹಣೆ ಮಾಡ್ತಿದ್ದಾರೆ. ಗುಜರಾತ್ನ ಸರಸ್ ಡೈರಿಯಲ್ಲೂ ಸಹ 100% ಅಷ್ಟು ತ್ಯಾಜ್ಯ ಬಳಕೆಯಲ್ಲಿದೆ. ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿ ಕ್ಲಸ್ಟರ್ ಆಧಾರಿತವಾಗಿ ಅನಿಲ ಸ್ಥಾವರಗಳನ್ನ ಸ್ಥಾಪಿಸ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ಇರತಕ್ಕಂಥ ಪ್ರಗತಿ ಡೈರಿಯಲ್ಲೂ ಸಹ ಹಾಲು ಸಂಗ್ರಹಣಾ ವಾಹನಗಳಿಗೆ ಜೈವಿಕ ಇಂಧನ ಬಳಕೆಯಲ್ಲಿದೆ. ರಾಜಸ್ಥಾನದಲ್ಲೂ ಸಹ ಗೋಬರ್ ಬ್ಯಾಂಕ್ಗಳಿದ್ದಾವೆ. ಸೊ ಈ ರೀತಿಯಾದ ನೂತನ ಪ್ರಯತ್ನಗಳು ಮತ್ತು ಸಮರ್ಪಕ ಬಳಕೆಗೆ ಯಾವೆಲ್ಲ ಅಗತ್ಯತೆ ಇದೆ ನಮ್ಮ ದೇಶದಲ್ಲಿ ಅನ್ನೋದಾದ್ರೆ, ಮೊದಲನೇದಾಗಿ ಸಣ್ಣ ಪ್ರಮಾಣದ ಜೈವಿಕ ಅನಿಲ ಸ್ಥಾವರಗಳನ್ನ ಉತ್ತೇಜಿಸಬೇಕು ಧನ ಸಹಾಯ ಮತ್ತೆ ಬೇರೆ ರೀತಿಯಾದ ಪ್ರೋತ್ಸಾಹದೊಂದಿಗೆ. ಮತ್ತೆ ತ್ಯಾಜ್ಯ ಸಂಗ್ರಹಣೆ, ಕಾಂಪೋಸ್ಟ್, ಜೈವಿಕ ಸಿಎನ್ಜಿ ಮಾರಾಟ ಕ್ಷೇತ್ರದಲ್ಲಿ ಗ್ರಾಮೀಣ ಉದ್ಯಮಿಗಳನ್ನ ನಾವು ಬೆಂಬಲಿಸಬೇಕು, ಎಂಟರ್ಪ್ರಿನರ್ಸ್ ಅಂತ ಮಾತಾಡ್ತೀವಲ್ಲ ಅದು. ಮತ್ತೆ ಸಗಣಿ ಬ್ಯಾಂಕ್ಗಳು ಏನ್ ಮಹಿಳಾ ಸ್ವಸಹಾಯ ಸಂಘಗಳ ಮೂಲಕ ಮಾಡುವಂತದ್ದು, ಸಂಗ್ರಹಿಸಿ ಮಾರಾಟ ಮಾಡುವಂತದ್ದು ಉತ್ತೇಜಿಸಬೇಕು. ಸರಳ ಸಬ್ಸಿಡಿ ನಿಯಮಗಳನ್ನು ಕೊಡಬೇಕು. ಸಾವಯವ ಗೊಬ್ಬರಗಳಿಗೆ ಆದ ಗುಣಮಟ್ಟದ ಮಾನದಂಡಗಳು ಮತ್ತು ಪ್ರಮಾಣೀಕರಣದ ನಿಯಮಗಳನ್ನ ಜಾರಿ ಮಾಡಬೇಕು. ಮತ್ತೆ ದೊಡ್ಡ ಜಾನುವಾರು ಸಾಕಣೆ ಕೇಂದ್ರಗಳಿಗೆ ಕಡ್ಡಾಯವಾಗಿ ತ್ಯಾಜ್ಯ ಘಟಕಗಳ ಸ್ಥಾಪನೆಯನ್ನು ನಾವು ಕಡ್ಡಾಯ ಮಾಡಬೇಕು. ಹೀಗೆ ಇಷ್ಟೆಲ್ಲ ಮಾಡುವ ಮೂಲಕ ಇನ್ನೂ ಈ ಜಾನುವಾರುಗಳ ತ್ಯಾಜ್ಯ ಏನಿದೆಯೋ ಇದರ ಸದ್ಬಳಕೆಯನ್ನು ನಾವು ಮಾಡಬಹುದು ಅನ್ನುವಂಥದ್ದು. ಈ ಜಾನುವಾರು ತ್ಯಾಜ್ಯಗಳ ಸದ್ಬಳಕೆಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾವು ಬರೀ ಕಾಂಪೋಸ್ಟಿಂಗ್ ಒಂದೇ ಅಲ್ಲ, ಅದ್ರ ಜೊತೆಗೆ ನಾವು ಖಂಡಿತವಾಗ್ಲೂ ಅನಿಲ ಉತ್ಪಾದನೆ ಮಾಡುವಂಥದ್ದು, ವರ್ಮಿ ಕಾಂಪೋಸ್ಟಿಂಗ್ ಮಾಡ್ಕೊಳ್ಳೋವಂಥದ್ದು, ಮತ್ತೆ ದ್ರವ ರೂಪದ ಗೊಬ್ಬರಗಳನ್ನ ನಾವೇ ಮಾಡಿಕೊಂಡು ಉಪಯೋಗಿಸುವಂಥದ್ದನ್ನ ನಮ್ಮ ರೈತರು ಮಾಡಲೇಬೇಕು. ಯಾಕೆಂದ್ರೆ ಆ ಮೂಲಕ ಆರ್ಥಿಕತೆನ ಕಾಪಾಡಬಹುದು, ಮತ್ತೆ ರಾಸಾಯನಿಕ ಗೊಬ್ಬರಗಳ ಅಗತ್ಯತೆನ ಕಡಿಮೆ ಮಾಡ್ಕೋಬಹುದು, ಅವರಿಗೆ ಒಳ್ಳೇದು. ಬರೀ ಹಾಲು ಮತ್ತೆ ಮಾಂಸ ಅದ್ರ ಮೇಲೆ ನಾವು ಪ್ರಾಣಿ ಸಂಪತ್ತನ್ನ ನಾವು ನಿರ್ಧರಿಸಬಾರದು, ತ್ಯಾಜ್ಯದಿಂದಲೂ ಸಾಕಷ್ಟು ಆರ್ಥಿಕವಾಗಿ ನಾವು ಲಾಭ ಪಡಿಬಹುದು. ಈ ಜಾನುವಾರುಗಳ ತ್ಯಾಜ್ಯಗಳ ಸಮರ್ಪಕ ಬಳಕೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನು ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ? ನನ್ನ ಮೊಬೈಲ್ ನಂಬರ್ನ ತಿಳಿಸ್ಬೋದು, 9008020862. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ, 9008020862. ಒಳ್ಳೆಯದು ಡಾಕ್ಟರ್ ಹೇಮಂತ್ ಗೌಡ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನುವಾರು ತ್ಯಾಜ್ಯಗಳ ಸಮರ್ಪಕ ಬಳಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಜಾನುವಾರು ತ್ಯಾಜ್ಯಗಳ ಸಮರ್ಪಕ ಬಳಕೆ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಹೇಮಂತ್ ಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಶುದ್ಧ ಮಾಂಸ ಉತ್ಪಾದನೆಯಲ್ಲಿ ವೈಜ್ಞಾನಿಕ ಪದ್ಧತಿಗಳು ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಸ್ಪಿ ಸತೀಶ್ ಅವರೊಂದಿಗಿನ ಸಂದರ್ಶನವನ್ನು